ಗೆ ಒತ್ತು, ಡಾಕ್ಟರ್ ಜಿ ಪರಮೇಶ್ವರ್. ಹುಬ್ಬಳ್ಳಿ ವಿಮಾನ ನಿಲ್ದಾಣ ವಿಸ್ತರಣಾ ಯೋಜನೆಗೆ ಕೇಂದ್ರದ ಅನುಮೋದನೆ, ಪ್ರಹ್ಲಾದ್ ಜೋಶಿ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ 2.25 ಲಕ್ಷ ಕೋಟಿ ರೂಪಾಯಿ ನಗದು ವರ್ಗಾವಣೆ, ಶೋಭಾ ಕರಂದ್ಲಾಜೆ. ದೇಶದ ಆರ್ಥಿಕತೆಯನ್ನು ವಿಶ್ವದ 3ನೇ ಸ್ಥಾನಕ್ಕೆ ಕೊಂಡೊಯ್ಯಲು ಸಂಕಲ್ಪ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ವೇಳೆ 6:50. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5.20 ಕೋಟಿ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿರಂಗದೊಳಗೆ ನಿತ್ಯಮೇಘ ಸಂದೇಶ ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಕತೆ, ರಾಜ ರಾಜಾಂಶ ಪ್ರಾಣಾಂಶ ಕಥೆಯನ್ನು ಕೇಳೋಣಂತ. ಅಲ್ಲದೆ ಕೃಷಿ ಹಾಡು ಮೂಡಿ ಬರ್ತವ. ಈಗ ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ಜಹೀರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 45%, ಬೀದರ್ ಜಿಲ್ಲೆಯೊಳಗ 35%, ರಾಯಚೂರು ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 50%, ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 65%, ಕೊಪ್ಪಳ ಜಿಲ್ಲೆಯೊಳಗ 70%, ಯಾದಗಿರಿ ಜಿಲ್ಲೆಯೊಳಗ 40%, ಅಲ್ಲದೆ ಬಾಗಲಕೋಟೆ ಜಿಲ್ಲೆಯೊಳಗ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಕೆಲವೊಂದು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಕೇಳಿದಿರಿ. सोलापूर जिल्ह्यातील NABH व NABL मान्यता प्राप्त एकमेव मल्टी सुपर स्पेशालिटी हॉस्पिटल, अत्याधुनिक उपचार, सर्वोत्कृष्ट आरोग्य सेवा, अश्विनी सहकारी रुग्णालय, उत्तर सदर बाजार, सोलापूर. फोन 0217-231-9900. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ, ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣ. ಜೂನ್ 11 ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ ಚಾಲನೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಗರ ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣದ ಸೌಲಭ್ಯ. ಮಹಿಳಾ ಸಬಲೀಕರಣದತ್ತ ನಮ್ಮ ಪಯಣ. ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಉಚಿತ ಪ್ರಯಾಣದ ಸೌಲಭ್ಯ. ಮಹಿಳಾ ಸಬಲೀಕರಣ ಅಂತರಣದತ್ತ ನಮ್ಮ ಪಯಣ. ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಯೋಜನೆ. ಈಗ ಗೊಂದಲಿಗರ ಕಥೆ, ರಾಜ ರಾಜಾಂಶ ಪ್ರಾಣಾಂಶ ಕಥೆ. ಇದನ್ನ ನಡೆಸಿಕೊಡ್ತಾ ಇರೋರು ಕಲಾವಿದರಾದ ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತ ಸಂಗಡಿಗರು. ಅರೆ ರಾಮ ಸಮೃತ ಶ್ರೀ ಪ್ರಥಮ ಅಮೃತ ವಾಹನದೊಳಗ ನಾವು ಕಾಣ ಪ್ರತಿಭಿ ದಾಹವಾ ಕಂಡ ಕಾಚಿದೊಳಗೆ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರನ ಸಭಾಗ್ಯಾದ ಈ ಮರ್ತ ಬರೋದೊಳಗ ಪಂಚಪಾಂಡುರಾಯವರ ಸಭಾಗ್ಯಾದಿ ಶಬ್ದಪಾತದೊಳಗ ಶೇಷ ನಾರಾಯಣನ ಸಭಾ ಶ್ಯಾಣಕುಳಿ ರಾಜ ಭೂಪಾಳಿ ಪೈಕಿದೊಳಗ ಸಂಪಾವತಿ ಎಂಬಂತ ಪಟ್ಟಣ ರಾಜ ಚಂದ್ರಸೇನ ತಕ್ಕ ಮೇಲೆ ಕೂತು ರಾಜ್ಯ ಮಾಡತಾನೆ ಚಂದ್ರಸೇನ ತಕ್ಕ ಮೇಲೆ ಕೂತು ರಾಜ್ಯ ಮಾಡತಾನೆ ರಮಾರಿ ಆ ವೇಳೆಕ್ಕೆ ಈಗ ನಾ ಸೂರಿದೆ ಆಗ್ಲಿಕ್ಕೆ ತಡವಿಲ್ಲ ರಾಜ್ಯ ಬಾಡಕ್ಕೆ ಹೋಗ್ಬೇಕಂತ ಹೇಳಿ ಆ ವೇಳೆಕ್ಕೆ ಮನೆಯೊಳಗೆ ಬಂದು ಝಳಕ ಪಾಠ ಪೂಜೆ ಮುಗಿಸ್ಕೊಂಡಾನೆ ರಾಜ್ಯ ಕಚೇರಿಗೆ ಹೋಗ್ಬೇಕಂತೇಳಿ ರಾಜ ಪೋಷಾಕ ಮೈ ಮೇಲೆ ಧರಿಸಿಕೊಂಡು ಹೋಗ್ಬೇಕಂತೇಳಿ ಬಲಭಾಗದಲ್ಲಿ ಚಡಿದಾರ ನಿಂತಾನ ತಮ್ಮ ಚಡಿದ ಈಗಾಗ ತಡ ಮಾಡ್ತೀವಿ ತಮ್ಮ ಸೂರ್ಯ ಆಗ್ಲಿಕ್ಕೆ ತಡವಿಲ್ಲ ಕಚೇರಿಗೆ ಹೋಗ್ಬೇಕಾಗ್ಯಾದೆ ಬೇಗ ನಿಜಾಮದಾರ್ ಖಾನಿ ಒಳಗೆ ಹೋಗಿ ನನ್ನ ರಾಜ ಪೋಷಾಕ ತೆಗೆದುಕೊಂಡು ಬರುವಂತ ನಾವು ಈಗ ತಗೋರಿ ಮಹಾರಾಜ್ ನಿಮ್ ಪೋಷಾಕ ತಯಾರಿಲ್ಲಾಗಿಟ್ಟಿದ್ರಿ ಮಹಾರಾಜ್ ಆ ವೇಗ ರಾಜ ಪೋಷಾಕ ಮೈ ಮೇಲೆ ಧರಿಸಿಕೊಂಡಾನೆ ಮುತ್ತಿನ ತುಳಾಚಲ ಮೇಲೆ ಬಿಟ್ಕೊಂಡು ದಸ್ತರು ಮಾಲ ಕಟ್ಟಿಕೊಂಡು ತನ್ನ ರಾಜ ಶಿಕಾಯದ ಮೇಲೆ ಹಚ್ಚಿಕೊಂಡು ಆ ವೇಳೆ ಪಾಲ್ಗಿ ಸಿಂಗಾರ ಮಾಡಿ ನಾಲ್ಕು ಜನ ಮಂದಿಗೆ ಕೂಡಲೇ ತೆಗೆದುಕೊಂಡು ಆ ವೇಳೆ ಬಾಜಿ ಭಜಂತ್ರಿ ಡೊಳ ಜಗ್ಗ ಹಚ್ಚಿಕೊಂಡು ಊದ್ಕೋತ ಬಾರಿಸ್ಕೋತ ಹೋಗ್ಬೇಕು ರಾಜ ಕಚೇರಿ ತಾನ ಸಾಬೇಕ ನಡೆದ ಬಂದಾರ ಕಚೇರಿ ಒಳಗ ಪಾರ್ಕಿ ಬಂದ್ರೆ ನಿಂದ್ರಲಕ್ಕೆ ತಡಿಬಿಡ ಚಡಿದ ಚೋಬ್ದಾರ ಬಂದ ಮೇನಂತಾರೆ ಎಲ್ಲೋ ಏ ತಮದೇರ ಈ ಕಚೇರಿ ಒಳಗೆ ಬಂದು ನಾ ತಾಸು ಎರಡು ತಾಸವಾಯ್ತು ನನ್ನ ಬಾಜ ಬರ್ಬರ್ ನಿಂತ ನ್ಯಾಯ ನಿಸ್ಪತ್ ಮಾಡಂತ ಪ್ರಧಾನವಿಲ್ಲ ಪ್ರಧಾನ ಕೊಡಿಗೆ ಹೋಗ್ಯಾ ನಮ್ಮ ಮಕ್ಕಳೇ ಮಾತು ಕೇಳ್ರಿ ಮಹಾರಾಜ ಪ್ರಧಾನಿ ಹೋಗ್ಯಾನ್ರಿ ಮನಿ ಮಳ ಊಟ ಮಾಡಕ್ ಹೋಗ್ಯಾನ್ರಿ ಆಗ್ಲಿ ತಮ್ಮ ಈಗಾಗ ತಡ ಮಾಡ್ತೀರಿ ಬೇಗನೆ ಆ ಪ್ರಧಾನಿಗೆ ಮನೆಗೆ ಹೋಗಿ ಕರೆದುಕೊಂಡು ಬರುವಂತವ್ರಾಗ್ರಿ ಆಗ್ಲಿ ಮಹಾರಾಜ್ ಹೋಗ ಬರ್ತೀನಂತ ಯಾರ ಬುದ್ಧಿ ವಾಹನ ನೋಡ್ಬೇಕಂದ್ರೆ ಚಡಿದ ಹಾರ ಇದೀನಿ ನಾವಾ ನಾಲ್ಕು ಬಡಿ ನಾಲ್ಕು ಬಾಜರು ಕೊಟ್ಟಿದ್ರಿ ಎರಡೇ ಕೊಟ್ಟು ಎಲ್ಲಿ ಬಂದಾರ ಪ್ರಧಾನ ಮನಿಗೆ ಬಂದು ಪ್ರಧಾನಿಗೆ ಧನಿ ಮಾಡಿ ಕರಿತಾರವು ಪ್ರಧಾನಿ ಪ್ರಧಾನಿ ಇದ್ದಾರ ಪ್ರಧಾನ ಮನಿಗೆ ಬಂದು ಪ್ರಧಾನಿಗೆ ಧನಿ ಮಾಡಿ ಕರಿತಾರವು ಪ್ರಧಾನಿ ಪ್ರಧಾನಿ ಹಲೋ ತಮ್ಮ ನಮಸ್ಕಾರ ಪ್ರಧಾನಿ ನಮಸ್ಕಾರ ಏನ್ ನಡ್ರಿ ರಾಜರು ಬಂದ್ರ ಕಚೇರಿ ಒಳಗ ನಿಮಗ್ ಕರಿಕೊಂಡ ಬಾ ಅಂದಾರ ನಡ್ರಿ ಎಂದ ಚಡಿದಾರ ಪ್ರಧಾನಿ ಇಬ್ಬರ ಕೂಡಿ ಎಲ್ಲಿ ಬಂದ ಆರ ರಾಜ ಆರ ಕಚೇರಿಗೆ ಬಂದು ಬಾಲಿ ಊರಿ ಕುರಿಗಟ್ಟೆ ಆರ ರಾಜರೇ ದರ ಬಂದು ರಾಜರಿ ನಮಸ್ಕಾರ ಮಾಡ್ತಾನ ಪ್ರಧಾನಿ ನಮಸ್ಕಾರ ಮಹಾರಾಜ ರಾಜರೇ ನಮಸ್ಕಾರ ಆಶೀರ್ವಾದ ಆಗಲಿ ಮಕ್ಕ ಏ ಪ್ರಧಾನಿ ಕಚೇರಿಗೆ ಮೊದಲು ನಾ ಬರ್ಬೇಕು ನೀ ಮೊದಲ ಬರಬೇಕು ಏ ಬಾಳ ಬರ್ಲಕ್ಕೆ ಇಷ್ಟ ಹಾಕಿ ಲೇಟ್ ಮಾಡ್ದಿ ಮಗ ಅಂತಂದ ಮಾತು ಕೇಳರಿ ಮಹಾರಾಜ ನಾ ಬಡು ಮನುಷ್ಯ ಪ್ರಧಾನಿ ಮನಿ ಕಡಿ ಹೋದ್ರೆ ಮನಿ ಕಡಿ ಕೆಲಸ ಆಗ್ತದ ಮಹಾರಾಜ ಇವತ್ತು ನೋಡ್ಬೇಕಂದ್ರೆ ನನ್ನ ಬಡತಾನ ಸಂಸಾರ ಮನಿ ಕಡಿ ಹೋದ್ರೆ ಮನಿ ಕಡಿ ಕೆಲಸ ಆಗ್ತದ ಮಹಾರಾಜ ಇವತ್ತು ನೋಡ್ಬೇಕಂದ್ರೆ ನನ್ನ ಬಡತಾನ ಸಂಸಾರ ಅದರಿ ಮನಿ ಕಡೆ ಹೋಗಿ ಸ್ವಲ್ಪ ತಡ ಆಗ್ಯದ ಮಹಾರಾಜ ನೀವು ತಾಳ್ಕೊಂಡು ಹೋಗ್ಬೇಕು ಮಾಡ್ತೀವಿ ಕಚೇರಿ ಒಳಗೆ ಬಂದ ತಾಸು ಎರಡು ತಾಸು ಆಯ್ತು ಬೇಗನೀಗ ಸಭಾ ತಯಾರು ಮಾಡಬೇಕು 12,000 ಮಂದಿಗೆ ತೆಗೆದುಕೊಂಡು ನಾ ರಾಜ್ಯ ಕಾರೋಬಾರ ನಡೆಸಬೇಕಾಗ್ಯದ ಬೇಗನೆ ಸಭಾ ತಯಾರು ಮಾಡಂತಂದ ಆಗ್ಲಿ ಮಹಾರಾಜ ರಾಜನ ಆಗ್ಲೇ ತಗೊಂಡು ರಾಜ ಬಲ್ಯದಲ್ಲಿ ಹಾಲೆ ಗರಿಬಿನ ಬಲ್ಯದಾಡಿನ ಹಾಲೆ ರಾಜರ ಮಾತು ಕೇಳಿಕೊಂಡು ಬುದ್ಧಿವನ್ ಪ್ರಧಾನಿ ಎಲ್ಲಿ ಬಂದಾರೀ ಯಾವ ಸ್ಥಳದಲ್ಲಿ ನೋಡಿ ಸಭೆ ಮಾಡದ ಸಭೆ ಅಂತ ಯಾಕ ಬಂದು ಸಭಾಪತಿ ಆಗತ್ತೆ ಬರ್ತದ ಪ್ರಧಾನಿ ಕಣ್ಕೊಟ್ಟ ಕಂಬ ಅಡಕಾಜ ಅಪಡಕಾಜ ಜಮಖಾನಿ ಆಸಿ ನಾನಾ ತಿರುಗಿದ ತೋಟ ಕಟ್ಟ ಉತ್ಸವಕ್ಕೆ ಉತ್ಸವ ನೀ ಸಭೆ ಸಭಾ ತಯಾರ ಮಾಡಿ ರಾಜರಿ ಎದುರು ನಮಸ್ಕಾರ ಮಾಡಿ. ನಂತರ ನಮಸ್ಕಾರಿ ಮಹಾರಾಜ್, ನಮಸ್ಕಾರ ಮಗ. ನೀವು ಹೇಳಿದ ಪ್ರಕಾರ ನಾ ಸಭೆ ತಯಾರ ಮಾಡಿ ನೀ ಮಹಾರಾಜ. ಬರಿ ಶಿವಾಸನ ಗಾದಿ ಎಲ್ಲ ಆಶೀನಿಗೆ ಹೋಗಿ ಕೂಡ್ರಿ ಶಿವಾಸನ ಮೇಲಲ್ಲೇ ಶಿವಾಸನಗ ನಮಸ್ಕಾರ ಮಾಡಿ. ಏ ಗುರುದೇ ಪರಮಾತ್ಮ ಈ ತಕ್ತಿ ಮೇಲೆ ಕೂತ ರಾಜ ಮಾಡ್ತಾ ಏ ದೇವಾ, ನನಗ ವೇಸ್ಕೊಡು ಅಪ್ಪ ಕೊಡ್ಬಿ ಆಡಂತೀಳಿ. ಅದೇ ವೇಳಕ ತನ ಗುರುವಿನ ಧ್ಯಾನ ಯಾವ ಪ್ರಮಾಣ ಮಾಡ್ತಾನ. ಗುರುವಿನ ನಾಮದ ಸ್ಮನೆಯೋಳೆದಾರೆ ಯಾರಂಜಕ್ಕೆ ನಮಗೆ ವೇಸ್ಕೊಡು ಅಪ್ಪ ಕೊಡ್ಬಿ ಆಡಂತೀಳಿ. ಅದೇ ವೇಳಕ ತನ ಗುರುವಿನ ಧ್ಯಾನ ಯಾವ ಪ್ರಮಾಣ ಮಾಡ್ತಾನ. ಗುರುವಿನ ನಾಮದ ಸ್ಮನೆಯೋಳೆದಾರೆ ಯಾರಂಜಕ್ಕೆ ನಮಗೆ ನಾನ ಗುರುವಿನ ನಾಮದ ಸ್ಮನೆಯೋಳೆದಾರೆ ಯಾರಂಜಕ್ಕೆ ನಮ ನಾಮದ ಸ್ಮರಣೆ ಉಳಿದರೆ ಯಾರಂಜಕ್ಕೆ ನಮಗೆ ನಾನ ಬಂದು ಬಳಗನಲ್ಲ ವೆಂದೆಗಾದರೆ ಸೋಲನ ಅಲ್ಲ ಬಂದು ಬಳಗಲ್ಲ. ಹೇ ಗುರುದೇವ, ಹಿಂದೆ ನಮ್ಮ ತಂದೆ ತಾಯಿ ಯಾವ ಪ್ರಮಾಣ ತೆಗೆದ ಮೇಲೆ ಕೂತು 12,000 ದಂಡದ ಬಾರ ತೆಗೆದುಕೊಂಡು ಹಗಲು ರಾತ್ರಿ ಅನ್ನದ ಸುಗು ಬಿಟ್ಟಿದ್ರು. ಗೋರಗರು ಬಿಡಿ ಸಾಧು ಸನ್ಯಾಸಿ ಮಂದಿಗೆ ಬೆಳ್ಳಿ ಬಂಗಾರ ಮುತ್ತು ಮಾಡಿ ಸಾಧು ಸನ್ಯಾಸಿ ಮಂದಿಗೆ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ ಎಲ್ಲಾ ದಾನ ಮಾಡ್ತಿದ್ರೆ. ಹೇ ಪರಮಾತ್ಮ, ಈ ಗಾಜ ಮೇಲೆ ಕೂತನ ರಾಜ್ಯ ಮಾಡ್ತೇ ನನಗೆ ವೇಸ್ಕೊಳ್ಳ ಅಂತ ಹೇಳಕ್ಕಿಲ್ಲ. ಎಷ್ಟ ರಾಜ ಮಾಡೋ ತಾನ ರಾಜ ಮಾಡೋ ತಾನ ಮೇಲೆ ಕೂತನ ರಾಜ್ಯ ಮಾಡ್ತೇ ನನಗೆ ವೇಸ್ಕೊಳ್ಳ ಅಂತ ಹೇಳಕ್ಕಿಲ್ಲ. ಎಷ್ಟ ರಾಜ ಮಾಡೋ ತಾನ ರಾಜ ಮಾಡೋ ತಾನ ಮೈದಾನ ಮಾಡೋ ತಾನೆ ರಾಮಂತ ಹೋಣಾರ ರಾಜ ಮಾಡೋ ತಾನ ಮೈದಾನ ಮಾಡೋ ತಾನೆ ರಾಮಂತ ಹೋಣಾರ ರಾಮ ಕಚೇರಿ ಕಚೇರಿ ಒಳಗ ಜನ ಮಂದಿ ಸಾವಿರಾರು ಜನ ಮಂದಿ ಬಂದ ಕುಂತಾರ. ಈ ಕಡೆ ನೋಡ್ಬೇಕಂದ್ರ ರಾಜ ದಿನ ಅವತ್ತಲ್ಲ ಪ್ರಧಾನಿ ಕರೆದ ಅನಾ ಪ್ರಧಾನಿ ಕರೆದ ಏನಂತಂದ ಪ್ರಧಾನಿ ಜಿ ಮಹಾರಾಜ್ ಮಾತ ಕೇಳ್ತಮ್ಮ ದಿನ ನೋಡ್ಬೇಕು ಜಗದ ನ್ಯಾಯ ನಾವು ಮಾಡ್ತಿದ್ದೇವು. ಇಗೊತ್ತನ ನಮ್ಮನಿ ನ್ಯಾಯ ಅದ ಮಗ ಈ ಕಡೆ ಬಾ ಅಂದ. ಅದೇನದ ಮಾತ್ರ ಮಹಾರಾಜ್ ನನಗೆ ತಿಳಿಸುವಂತ ಆಗ್ಲಿ ತಂದಿ ರಾಜ. ನನ್ನ ಮನಿ ಒಳಗೆ ನೋಡ್ಬೇಕಂದ್ರೆ ದೇವರ ಆಶೀರ್ವಾದ ನನಗೆ ಇಬ್ಬರ ಮಕ್ಕಳಾರ ಮಗ ಇಬ್ಬರ ಮಕ್ಕಳ ಒಳಗಿನ ಹೆಸರು ನೋಡಿ ಹೋಗಿ ಎರಡು ಮಕ್ಕಳಿಗೆ ಕರ್ಕೊಂಡು ಬರವಂತಿ ಆಗ ಪ್ರಧಾನಿ ಹೋಗಂದ. ಪ್ರಧಾನಿ ನಾಲ್ಕು ಬಿದ್ದ ಚಳಿ ತೆಗೆದುಕೊಂಡು ನಾಲ್ಕು ಮಣಿ ನಾಲ್ಕು ಬೀದಿ ತಿರ್ಗಾಡ್ಕೋತ ಎಲ್ಲ ಮಕ್ಕಳ ಮನೆಗೆ ಬಂದಾನ. ಸತ್ಯ ರಾಜ ರಾಜಾನ ಸತ್ಯ ರಾಜ ರಾಜಹಂಸ ಸತ್ಯ ರಾಜ ಪ್ರಾಣ ಸಂತೇಳಿ ಅಂಗಳದೊಳಗ ನಿಂತು ದನಿ ಮಾಡತಾರ. ದನಿ ಮಾಡಲಕ ತಡವಿಲ್ಲು ಆ ಮಕ್ಕಳ ದನಿ ಕೇಳಿಕೊಂಡ್ರು. ಸ್ವಾದ್ರಮ ನೋಡ್ಬೇಕು ದನಿ ಕೇಳಿ ಬಂದಾನ. ಸತ್ಯ ರಾಜ ರಾಜಹಂಸ ಸತ್ಯ ರಾಜ ಪ್ರಾಣ ಸಂತೇಳಿ ಅಂಗಳದೊಳಗ ನಿಂತು ದನಿ ಮಾಡತಾರ. ದನಿ ಮಾಡಲಕ ತಡವಿಲ್ಲು ಆ ಮಕ್ಕಳ ದನಿ ಕೇಳಿಕೊಂಡ್ರು. ಸ್ವಾದ್ರಮ ನೋಡ್ಬೇಕು ದನಿ ಕೇಳಿ ಎರಡು ಸ್ವಾದ್ರಿಗಳು ಓಡ್ಕೋತ ಓಡ್ಕೋತ ಬಂದಾರ. ಸ್ವಾದ್ರಮ ಅವನು ಯಾಕೋ ನಮ್ಮ ಮಾವ ಹೊಂಟರಂತ. ನಮಸ್ಕಾರಿ ಮಾಮ ನಮಸ್ಕಾರಿ. ಆಶೀರ್ವಾದ ಆಗಲಿ ಮಕ್ಕಳ ಇವತ್ತು ನಾ ಮನೆಗೆ ಬಂದ ಕಾರಣವೇನೆಂದ್ರೆ ನಿಮ್ಮ ತಂದಿ ರಾಜ ರಾಜಕಚೇರಿಗೆ ಕರೆದುಕೊಳ್ಳಬಾ ಅಂತ ಹೇಳಿ ಹುಕುಮ ಹೇಳ್ಯಾರ. ಅದಕ್ಕಾಗಿ ನಾನು ನಿಮಗೆ ಕರ್ಲಿಕ್ಕೆ ಬಂದಿನಿ ಮಕ್ಕಳ, ಬೇಗನೆ ತಯಾರಾಗಿ ನಡೆಯುವಂತವ್ರಾಗ್ರಿ. ಇಷ್ಟ ಅಂದ ಬಳಿಕ ಆ ಎರಡು ಮಕ್ಕಳಂತ ಮಾತು ಕೇಳ್ರಿ ಮಾವನವರೇ, ನಿಮ್ ಕೂಡ ನಾವು ಬರ್ಲಾಕಿಲ್ಲ ಬರಂಗಿಲ್ಲ ಅಂತ ಅನ್ನಂಗಿಲ್ಲ, ಬರ್ತೇವ್ರಿ ಸ್ವಲ್ಪ ತಡ್ರಿ, ನಮ್ಮ ಮನೆ ಒಳಗ ನಮ್ಮ ಹಾಡದಂತ ತಾಯಿಯಾಳ ಹೋಗಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ತಾಯಿ ಹಸಿವಿಳ ತಗೊಂಡು ಬರ್ತೇವ ಮಕ್ಕಳ ನಾವು ಇಬ್ಬರು. ಆಗಲಿ ಮಕ್ಕಳೇ, ಆ ಹೋಗಿ ಬರ್ರಿ ಅಂತ ಹೇಳಿ ಬೇಗನೆ ತಾಯಿ ಭೇಟಿ ಮಾಡ್ಕೊಂಡು ಬೇಗನೆ ಬರುವಂತಾಗ್ರಿ ಅಂತಂದ. ರಾಜ ಪ್ರಾಣಸ ರಾಜ ರಾಜಸ ಎರಡು ಮಕ್ಕಳಲ್ಲಿ ಬಂದಾರ ತಾಯಿ ಅತ್ಯಾಕ ಬಂದರು. ತಾಯಿ ದಿನ ಕಿ ಮನಿ ಒಳಗ ಕುಂತಿಳು ತಾಯಿ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿ ಎರಡು ಮಕ್ಕಳು ಏನಂತ ಅಮ್ಮ ಮಕ್ಕಳೇ ಮಾತ ಕೇಳ್ರಿ ತಾಯಿ, ಗೊತ್ತಿನ ದಿವಸದಲ್ಲಿ ನಮ್ಮ ತಂದೆ ಕಚೇರಿ ಒಳಗೆ ಕರೆದಾರ ಅಂತ ಎದ್ರ ಸಲವಾ ಕರೆದರೋ ಏನು ನೌಕರಿ ಕೊಡ್ತಾರೋ ಏನಿಲ್ಲೋ ಅಮ್ಮ, ನಾವು ಕಚೇರಿ ನಡೆದೇವ್ ನಿನ್ನ ಆಶೀರ್ವಾದ ಮಾಡಂತ ಎರಡು ಮಕ್ಕಳು ಹೋಗಿ ತಾಯಿ ಪಾದ ನಮಸ್ಕಾರ ಮಾಡ್ಯಾರ. ಆಶೀರ್ವಾದ ಆಗಲೇ ಮಕ್ಕಳ, ಇವತ್ತು ಎಂದವಿಲ್ಲದ ನಿಮ್ಮ ತಂದೆ ರಾಜ ಕಚೇರಿ ಕರ್ಚಾರಲ್ಲ ಕತಳವಿಲ್ಲ, ಇನ್ನುವರೆಗೆ ನೀನು ನಾ ಬಾಲಕರಿದ್ರಿ ಮಕ್ಕಳೇ, ಈಗ 12 ವರ್ಷ ಮೇಲ್ಪಟ್ಟ ಆಗಿರಿ ಮಕ್ಕಳ, ಇವತ್ತು ನಿಮ್ಮ ತಂದಿರು ಏನು ರಾಜಪಟ್ಟ ಅಭಿಷೇಕ ಕೊಡ್ತಿರ್ಬೇಕು, ನನ್ನ ಆಶೀರ್ವಾದ ಪ್ರತಿಪೂರ್ಣ ಅದ, ಹೋಗ ಬರ್ರಿ ಮಕ್ಕಳೇ ಅಂತಂದು. ಜಯವಾಗ್ಲಿ ಹೋಗ ಬರ್ರಿ ಅಂತ ತಾಯಿ ಎಂದ ಬಳಕ ಎರಡು ಮಕ್ಕಳು ಎಲ್ಲಿ ಬಂದಾರಿ ಸ್ವಾದ್ರ ಮಾವನವಲ್ಲಿ ಸ್ವಾದ್ರ ಮಾವ ಏನಂತರ ಮಾಮ ನಡ್ರಿ ಅಂತ ಕುದುರಿ ಶೃಂಗಾರ ಮಾಡಬೇಕಂತ ಎರಡು ಅಣ್ಣ ತಮ್ಮದರು ಒಬ್ರು ಒಬ್ರು ಅಣ್ಣ ತಮ್ಮ ಮಾತಾಡ್ತಾರ. ತಮ್ಮ ರಾಜ ಪ್ರಾಣಸ ಹೋಗ ತಮ್ಮ, ನೀವಿ ನೋಡ್ಬೇಕು ಕುದುರಿ ಶೃಂಗಾರ ಮಾಡ, ನಾ ಬಿ ಶೃಂಗಾರ ಮಾಡ್ತೀನಿ ಕುದುರಿ ಅಂತ ಇಬ್ಬರು ಅಣ್ಣ ತಮ್ಮ ಜನ ಬಂದಾರಿ ಎಲ್ಲಿ ಮನಿ ತಾಣ ಒಳಗ ರಾಜ ರಾಜಂಸ ಮನೆ ಒಳಗ ಬಂದು ತನ್ನ ರಾಜ ಪೋಷಾಕ ಧರಿಸಿಕೊಂಡಾನೆ, ಮೂತಿನ ತ್ವಾಯಿದೆಲೆ ಮೇಲೆ ಬಿಟ್ಕೊಂಡು ತನ್ನ ರಾಜ್ಯ ಶಿಕಾಯಿ ಮೇಲೆ ಹಚ್ಕೊಂಡಾನ, ಕುದುರೆ ಹಂತ ಹಾಕ ಬಂದು ಕುದುರಿಗೆ ಬೆಳಿ ತಡಿ ಹಚ್ಚಿ ಬಿಟ್ಟಾನ, ಬೆಳ್ಳಿ ನಮ್ಮ ಬಾಯಿ ಒಳಗ ಕೊಟ್ಟು ಕೊಟ್ಟ ಆವೇಗೆ ಕುದುರೆ ಕೊಳಾಗ ಕಟ್ಟಾನ, ಎಳೆ ಬಿರ್ದ ಎಳೆ ಬಿರ್ದ ಕಟ್ಕೊಂಡು ತನ್ನ ರಾಜಾಂಗಳದೊಳಗ ತಂದ ನಿಂದ್ರಜಾನೆ. ಶಣತಮ್ಮ ರಾಜ ಪ್ರಾಣಲ್ಲ ಮಣ್ಣ ಆಟ ಕುದುರೆ ಶೃಂಗಾರ ಮಾಡಿದ ಬಳಿಕ ಅವನ ಕಾಲ ಕುದುರೆ ಶೃಂಗಾರ ಮಾಡಬೇಕಂತ ರಾಜ ಶಣ್ಣ ಪ್ರಾಣವು ಸೇನೆ ಮಾಡಿ ಅಂತ ಅಭಿ ಕುದುರೆ ಶೃಂಗಾರ ಮಾಡಿ ಕುದುರಿಗೆ ನೋಡ್ಬೇಕಂದ್ರೆ ಶೃಂಗಾರ ಸಲವು ಮಾಡಿ ಎಂಟ ಬೆರೆದು ಕಟ್ಟೆ ಆನ ತಮ್ಮಿದ ನಾವು ಶಣ್ಣ ಪ್ರಾಣಹಂಸ ಕುದುರಿ ಶೃಂಗಾರ ಮಾಡಿ ತೈತೆ ಕುದುರಿ ಹೊಡ್ಸ್ಕೊಂಡು ಬಂದ ಅಣ್ಣನ ಬಲ್ಲಿ, ಅಣ್ಣನ ಬಲ್ಲಿ ಬಂದ ಅಣ್ಣನ ಸಮಾನವ ಕುದುರಿ ನಿಂದ ಮಾಡ್ಬೇಕಂತ ಅಣ್ಣನಂತ ಯಾಕೆ ಕುದುರಿ ನಿಂದ ಮಾಡಿ ಏನಂತ ತಮ್ಮ ನಮಸ್ಕಾರ ಅಣ್ಣ ನಮಸ್ಕಾರ ಅಂದ. ನಮಸ್ಕಾರ ತಮ್ಮ ಒಳ್ಳೆದಾಯ್ತ, ಈಗ ನಿನ್ನ ಅಷ್ಟ ಐಶ್ವರ್ಯ ಅಲಂಕಾರ ನೋಡ್ಕೊಂಡು ನನ್ನ ಮನಸ್ಸಿಗೆ ಬಹಳ ಆನಂದ ಆಗದ ತಮ್ಮ, ಇವತ್ತು ಬಂದ ಮಾತಲ್ಲಿ ನೀನೇ ತಪ್ಪ ಮಾಡಿದೀಯೇ ತಮ್ಮ, ನಿನ್ನ ಕುದುರೆ ಕೊಳಾಗಿ ಎಷ್ಟು ಬಿರ್ದ ಕಟ್ಟಿದೆ ಅಂತಂದ. ನಾ ಏನ್ ತಪ್ಪು ಮಾಡಿದ ಅಣ್ಣ ಅಂದ. ನೀನ ಕುದುರೆ ಕೊಳಾಗಿ ಎಂಟ ಬಿರ್ದ ಕಟ್ಟಿಕೊಂಡು ಬಂದಿದ್ದಿ, ಜಗಳದ ಮಷ್ಟಿ ಬದಲೆಲ್ಲ ಕಟ್ಕೊಂಡ ಆಗ್ತಾ ಅದು ನಾಳೆ ತಂದಿ ರಾಜವಾಡಕ್ಕೆ ಹೋದ ನಂತರ ನಮ್ಮ ತಂದೆ ಕೊಡಲಿಯ ಜನ ಮಂದಿ ಜಗಳ ಆಡತಾರೋ, ಇವತ್ತ ಮನೆ ಒಳಗಿದ್ವಿ ಎಂಟೇ ಬಿರ್ದ ಬಿಟ್ಟು, ಹಿರಿಯ ಅಣ್ಣ ಅಂದ್ರೆ ಒಂದ ತಂದೆ ಸಮಾನ, ಹಿರಿಯ ಅತ್ತಿಗೆ ಅಂದ್ರೆ ಒಂದ ತಾಯಿ ಸಮಾನ ತಮ್ಮ, ಎಷ್ಟೇ ಆದ್ರೆ ನಾನು ನಿನ್ನ ಹಿರಿಯ ಅಣ್ಣ ಇದ್ದ ಸ್ವಲ್ಪ ನಾನು ನಿನಗೆ ಬುದ್ಧಿ ಹೇಳಕತ್ತಿದ, ಇದೇ ಎಂಟೇ ಬಿರ್ದ ಮನೆಯೊಳಗೆ ಬಿಚ್ಚುವಂತ ನಾಗುತ್ತಮ್ಮ. ಬಿಚ್ಚಂಗಿಲ್ಲ ಅಣ್ಣ, ಯಾಕಂದ್ರೆ ತಮ್ಮ ಸಜಾ ಚಲೋ ಮಾಡ್ಯಾರ ಕುದುರಿ ಶೃಂಗಾರ ಮಾಡ್ಯಾರ ಹೊಟ್ಟೆ ಕುದಿಲಕ್ಕತ್ತಿದೇನು ಅಣ್ಣ, ಮೊದಲಿ ಅಂತಾರ ಹುಣತ ಅಂತವ್ರು ಬೆಳತಾ ಭಾಗಾದಿ ಅಂತ ನಾ ಎಂಟ ಬಿರ್ದು ಕಟ್ಟಿ ನಾ ಬಿಚ್ಚಂಗಿಲ್ಲ, ನಿನಗ್ ಬಿ ತಂದಿ ಹೇಳವ ನನಗ್ ಬಿ ತಂದಿ ಹೇಳವ ಅನೇ ನಡಿ ಹೋಗಾರೆ ಕಚೇರಿ ಒಳಗ ಕುದುರಿ ಮಾರ ಕುಂತ ಸ್ವಾತ್ರ ಮಾವನ ಪಾದಕ್ಕೆ ನಮಸ್ಕಾರ ಮಾಡಿ ನಡ್ರಿ ಮಾವನರೇ ಹೋಗೋಣ ಕಚೇರಿಗಂತ ಇವರ ಸಾಬೇಕೆ ನಡೆದಾರ ತಂದೆ ಸಾಬೇಕೆ ಬಂದ ಕಾರ ಮಾಡಿ ನಡ್ರಿ ಮಾವನರೆ ಹೋಗೋಣ ಕಚೇರಿಗಂತ ಇವರ ಸಾಬೇಕೆ ನಡೆದಾರ ಇವರ ಸಾಬೇಕೆ ಬಂದಾರ ತಂದೆ ಸಾಬೇಕೆ ಬಂದಾರ ತಂದೆ ಸಾಬೇಕೆ ಬಂದಾರಿ ಸಾಬೇಕೆ ಬಂದಾರ ತಂದಿ ಕಚೇರಿ ಇವರ ನೋಡಾವಿಲ್ಲ ಇಬ್ಬರ ಮಕ್ಕಳ ನೋಡಬೇಕಂದ್ರೆ ರಾಜ ರಾಜಹಂಸ ರಾಜ ಪ್ರಾಣಹಂಸ ಇಬ್ಬರ ಮಕ್ಕಳ ಬಂದ ತಂದಿ ಪಾದಕ್ಕೆ ನಮ್ಮ ನಮ್ಮ ಅಂತ ನಮಸ್ಕಾರ ಮಾಡ್ಯಾರ ನಮಸ್ಕಾರ ತಂದಿರಾಯ ಅಂದ ಆಶೀರ್ವಾದ ಆಗಲಿ ಮಕ್ಕಳ ಹೇಳುವಂತವರಾಗ್ರಂತೆ ಎಡ ಬಲ ಇಬ್ಬರ ಮಕ್ಕಳಿಗೆ ಕೂಡಿಸ್ಕೊಂಡು ಅದೇ ವೇಳೆಗೆ ಜೈ ಆಗಲಿ ಮಕ್ಕಳ ಬರ್ರಿ ಅಂತ ಹೇಳಿ ಎಡ ಬಲ ಮಕ್ಕಳಿಗೆ ಕೂಡಿಸ್ಕೊಂಡಾನ. ಆ ವೇಳೆ ಮಕ್ಕಳು ಏನಂತಾರ? ಮಕ್ಕಳ ಏನಂತಾರ ಮಾತು ಕೇಳಿರಿ ತಂದಿರಾಯ, ನಾವು 12 12 24 ವರ್ಷನವ್ರ ಆದೇವು. ಇನ್ನ ತನಕ ನಮಗೆ ಕಚೇರಿ ಒಳಗೆ ಕರೆದಿಲ್ಲ. ಇವತ್ತ ಕಚೇರಿ ಒಳಗೆ ಕರೆದಿರಿ ಅಂದ್ರೆ ಬಳಕ ಏನ್ ಯಾವ್ದ್ರ ಸಲುವಾಗಿ ಕರೆದಿರಿ? ಏನೀ ತಂದಿರಾಯ ಹೇಳುವಂತಿ ಆಗಿರಿ ಅಂದ. ಆ ವೇಳೆ ಕಚೇರಿ ಕಳಿಸಿದ ಕಾರಣ ಮೇಲಂದ್ರೆ ಮಕ್ಕಳ ಈ ತಕ್ಷ ಮೇಲೆ ಕುಂತ ನಾ ರಾಜ್ಯ ಮಾಡಕತ್ತು ಸಾಟಿನ ನಾಟಿ ವರ್ಷವಾಯ್ತು. ಇವತ್ತ ನನಗ ಕಚೇರಿ ಒಳಗ ರಾಜ್ಯ ಮಾಡದಾಗಂಗಿಲ್ಲ. ಇವತ್ತು ಜನ ಮಂದಿಗೆ ಪಗಾರ ಮಾಡ್ಬೇಕಂತ ನನ್ನ ಕಣ್ಣು ಕಾಣುವುದಿಲ್ಲ. ಏನಾದ್ರೂ ಪೆನ್ನ ತೆಗೆದುಕೊಂಡು ಬರಿಬೇಕಂತ ನನ್ನ ಕೈ ನಡ್ಗಲ್ಗತ್ತಾವು. ಈಗ ನೋಡ್ಬೇಕಾಯ್ತು ನಿಮಗ ಪಟ್ಟಾಭಿಷೇಕ ಮಾಡಿಸಿ ನಾ ಸುಖದ ಬಕ್ರಿ ಊಟ ಮಾಡಿ ನಾ ಮನೆ ಒಳಗ ಮುಕ್ತಿ ಗಳಿಬೇಕಂತೀನಿ ಮಕ್ಕಳ. ಹಿಂದಕ್ಕೆ 12,000 ಜನ ಮಂದಿಗೆ ಹ್ಯಾಂಗ ತೆಗೆದುಕೊಂಡು ರಾಜ್ಯ ಮಾಡಿದ ಅದರಂತೆ ರಾಜ್ಯ ಮಾಡಬೇಕು. ಜನ ಮಂದಿಗೆ ಕಷ್ಟದಲ್ಲಿ ಇಡಬೇಡ್ರಿ ಮಕ್ಕಳ ಅಂತಂದ. ಇಷ್ಟ ಮಾತಾಡಾಕಿದ್ರಾವಿಲ್ಲ ಮಕ್ಕಳದು ತಂದಿದ ಮಾತಾಡಿದ್ರೆ ಎಲ್ಲಿ ಹಾಕಚೇರಿ ಇವಳಾಗ ಇಲ್ಲಿನ ಕತ್ತಿ ಇಲ್ಲಿ ಆಗಾದ್ರೆ ಕತ್ತಿ ಎಲ್ಲಿ ಬೆಳೀತಾ ಅದ ಇಬ್ಬರ ಆಡ ತಮ್ಮದ್ರೆ ನೋಡ್ಬೇಕು ಕುದುರೆ ಒಂದೇ ನೋಡ್ಬೇಕಂದ್ರೆ ಊಟಕ್ಕೆ ಕೊಟ್ಟು ಕಟ್ಟಿಂದಿದ್ದು ಅಣ್ಣನ ಕುದುರೆ ತಮ್ಮನ ಕುದುರೆ ಒಂದೇ ಜಾಗದಾಗ ಕಟ್ಟಿಂದಿದ್ದು ರೀ ಹಿರಿಯಾತ ಅಣ್ಣನ ಕುದುರೆ ನೋಡ್ಬೇಕಾದ್ರೆ ನನ್ನ ಮೇಲೆ ಕೂಡ ಆತ ದೊಡ್ಡ ವಾಹನ ಯಜಮಾನ. ಹಿರಿಯಾತ ಅಣ್ಣನ ಕುದುರೆ ನೋಡ್ಬೇಕಾದ್ರೆ ನನ್ನ ಮೇಲೆ ಕೂಡ ಆತ ದೊಡ್ಡ ವಾಹನ ಯಜಮಾನ. ಸಣ್ಣವನ ಕುದುರೆ ನೋಡ್ಬೇಕಾದ್ರೆ 8 ಬಿರ್ದು ಕಟ್ಟದಂತ ಹಿರಿಯ ಅಣ್ಣನ ಕುದುರೆ ಕಡೆಕೊಂಡು ಸಣ್ಣ ತಮ್ಮನ ಕುದುರೆ ನೋಡ್ಬೇಕಾದ್ರೆ ಜಗಳ ಹಿಡಿಯಿತು ಕುದುರೆಗಳ ನೋಡಿ ಜಗಳ ಹಿಡಿಯಿತು ಎಲ್ಲೋ ನಿನ್ನ ಮೇಲೆ ಕೂಡಂತ ದೊರಿ ದೊಡ್ಡ ಇದ್ರಬೇಕು ನನ್ನ ಮೇಲೆ ಕೂಡ ಮಾ ದೊರಿ ಸಣ್ಣವನ ಮಾನಪಾನ ಮುತ್ತೈ ತಾಲಿನಿಂದ ನಾ ಸಣ್ಣವಿದ್ದೀನಿ ಮಗನ ನಿನ್ನ ಜೀವಕ ನೀ ದೊಡ್ಡವ ನನ್ನ ಜೀವಕ ನಾ ದೊಡ್ಡವ ದೊರಿ ದೊಡ್ಡವ ಇದ್ರಬೇಕು ನನ್ನ ಮೇಲೆ ಕೂಡ ಮಾ ದೊರಿ ಸಣ್ಣವನ ಮಾನಪಾನ ಮುತ್ತೈ ತಾಲಿನಿಂದ ನಾ ಸಣ್ಣವಿದ್ದೀನಿ ಮಗನ ನಿನ್ನ ಜೀವಕ ನೀ ದೊಡ್ಡವ ನನ್ನ ಜೀವಕ ನಾ ದೊಡ್ಡವ ಮಗನೇ ಅಂತ ಹೇಳಿ ಆ ವೇಳೆ ಆ ಘಗ್ರೆ ಕಟ್ಟಿ ಹೆಚ್ಚಳ ಮಗನ ಕುದುರೆ ಜಗಳನೆ ಓಡಾವ ಕುದುರಿಗಳ ಜಗಡಿಲ್ಲ ಜವಾಲ ಬದಿ ಕೇಳಾರ ಬದುಕಿನ ತೋಪಿ ನಾವು ಆಜ ಮಾಡಿ ಎರಡು ಕುದುರೆ ಹಿಡ್ಕೊಂಡು ಒಂದೇ ಜಗದಾಗ ತನ್ನ ನಿರ್ಸ ಮಾಡ್ಯಾರ ಸಿಪಾಯಿ ಮಂದಿ ಅಂತಾರ. ನಮಸ್ಕಾರ ನಮಸ್ಕಾರ. ನಿಮ್ ನೌಕರಿ ಸಾಕ್ ನಮ್ ಯಾಕ್ರ ಮಕ್ಕಳ ಯಾಕೆ ಅರೆ 8 ಬಿರದ ಕಟ್ಟವ್ರು ನೀವೇ 7 ಬಿರದ ಕಟ್ಟವ್ರು ನೀವೇ ರಾಜಾರ್ ನೀವೇ ಆದ್ರಿ ಪ್ರಧಾನಿ ನೀವೇ ಆದ್ರೆ ನಾವು ಯಾವ್ದಕ್ ನೌಕರಿ ಮಾಡಾಮ್ರಿ ನಾವು ಹೋತೇವ್ ಪರದೇಶ ಹಾಕಂತ ಜವಾನ ಮಂದಿ ಎಲ್ಲ ಇಲ್ಲ ರಾಜಾನ ಬಲಿ ಬಂದದ ಫಿರಾದಿ ರಾಜ ಅಂತ ಗೌಳಿ ಮಾಡಬೇಡ ತಮ್ಮದಿರಿ ನಾ ಹೇಳ್ತೀನಿ ನನ್ನ ಮಕ್ಕಳಿಗೆ. ಆ ವೇಳೆ ಬಲಭಾಗದಲ್ಲಿ ಮಕ್ಕಳಿದ್ರು ಮಕ್ಕಳೇ ಕರೆದೇವೇನಂತ ಹೇಳೋ ಮಕ್ಕಳೇ ನೀವು ಮನೆಯಲ್ಲಿಂದ ಎರಡು ಸಲವಾಗಿ ಯಾಕೆ ಜಗಳದ ಮಷ್ಟಿ ಬಿರ್ದು ಕಟ್ಕೊಂಡು ಬಂದಿರಲ್ಲ ಹಿರಿಯಿಲ್ಲ ರಾಜ ರಾಜೋಸ ಎದ್ದು ತಂದಿ ಅದರ ಬಂದು ಕೈ ಜೋಡಿಸಿ ಏನಂತ ನಮ್ಮ ಮಾತು ಕೇಳಿ ತಂದಿರಾಯ ಏನು 8 ಬಿರ್ದನ್ ನಾ ಕಟ್ಟಿಲ್ಲ ನಾಯಿ ಕೇಳಿ ತಂದಿರಾಯ ಏನು 8 ಬಿರ್ದನ್ ನಾ ಕಟ್ಟಿಲ್ಲ ನಾಯಿ 7 ಬಿರ್ದ ಕಟ್ಟೀನಿ ರಾಜ ನಮಗ ಇದ್ದೀನಿ ನೀವ ಸಣ್ಣ ಅವನು ಎಷ್ಟು ಹೇಳಿದ್ರ ಹಾದಾಗ ಹೇಳದಕ್ರಿ ಕೇಳಿಲ್ಲ ಸಣ್ಣ ತಮ್ಮ ರಾಜ ಪ್ರಾಣಸು 8 ಬಿರ್ದ ಕಟ್ಟೆ ಅನ್ನ ನೋಡ್ರಿ ಅವ್ನಿಗೆ ಕೇಳ್ರಿ ತಂದಿರಾಯ ಅಂದ ಇದ್ದೀನಿ ನೀವ ಸಣ್ಣ ಅವನು ಎಷ್ಟು ಹೇಳಿದ್ರ ಹಾದಾಗ ಹೇಳದಕ್ರಿ ಕೇಳಿಲ್ಲ ಸಣ್ಣ ತಮ್ಮ ರಾಜ ಪ್ರಾಣಸು 8 ಬಿರ್ದ ಕಟ್ಟೆ ಅನ್ನ ನೋಡ್ರಿ ಅವ್ನಿಗೆ ಕೇಳ್ರಿ ತಂದಿರಾಯ ಅಂದ ಆಗಲಿ ಅಂತೇಳಿ ಎದುರು ನಿಂತಿದ ಸಣ್ಣ ತಮ್ಮ ಪ್ರಾಣ ಇದ್ದೀನಿ ನೀವ ಸಣ್ಣ ಅವನು ಎಷ್ಟು ಹೇಳಿದ್ರ ಹಾದಾಗ ಹೇಳದಕ್ರಿ ಕೇಳಿಲ್ಲ ಸಣ್ಣ ತಮ್ಮ ರಾಜ ಪ್ರಾಣಸು 8 ಬಿರ್ದ ಕಟ್ಟೆ ಅನ್ನ ನೋಡ್ರಿ ಅವ್ನಿಗೆ ಕೇಳ್ರಿ ತಂದಿರಾಯ ಅಂದ ಆಗಲಿ ಅಂತೇಳಿ ಎದುರು ನಿಂತಿದ ಸಣ್ಣ ತಮ್ಮ ಪ್ರಾಣವು ಸಹ ಆ ಪ್ರಾಣವುಸಗ ತಂದಿವೇನಂತಾನ ಎಲೋ ಆ ಪ್ರಾಣವುಸಗ ತಂದಿವೇನಂತಾನ ಎಲೋ ಏ ಮಗನ 8 ಬಿರ್ದ ಯಾರು ಕಟ್ಟ್ಯಾರ ಎದ್ರ ಸಲ್ವಾ ಕಟ್ಟಿದೆ ಮಗನೇ ಎದ್ರ ಸಲ ಕಟ್ಟಿ ನಾನು ಕಾಯಿಸಿದ್ದು ನಾ ಕಟ್ಟಿನ 8 ಬಿರ್ದ ಯಾರು ಕಟ್ಟ್ಯಾರ ಎದ್ರ ಸಲ್ವಾ ಕೇಳ್ರಿ ಅಂದ ನಾ ಕಟ್ಟಿನಪ್ಪ ಎದ್ರ ಸಲ್ವಾ ಕಟ್ಟಿದೆ ಮಗನೇ ಎದ್ರ ಸಲ ಕಟ್ಟಿ ನಾನು ಕಾಯಿಸಿದ್ದು ನಾ ಕಟ್ಟಿನ ಅಲೆ ಮಗನೇ 8 ಬಿರ್ದಿ ಹಂಗೆ ಕಟ್ಟಿದೆ ಆದ್ರಂತ ಯಾವಾದ್ರೆ ಒಂದು ನೌಕರಿ ಮಾಡಿ ಭಾರ ಪಡೆದಿದೆ ನಾ ಮಗನ ಕಟ್ಟಿದೆ ಮಗನೇ ಎದರ್ಸಲ್ಲ ಕಟ್ಟಿ ನಾನು ಕಾಯಿಸಿದ್ದು ನಾ ಕಟ್ಟಿನಿ. ಅಲೆ ಮಗನ ಎಂಟು ಬಿರ್ದಿ ಹಂಗೆ ಕಟ್ಟಿದೆ, ಆದ್ರಂತ ಯಾವಾದ್ರೆ ಒಂದು ನೌಕರಿ ಮಾಡಿ ಭಾರ ಪಡೆದಿದೆ ನಾ ಮಗನ. ಆದ್ರಂತ ಯಾವಾದ್ರೆ ಒಂದು ನೌಕರಿ ಮಾಡಿ ಭಾರ ಪಡೆದಿದೆ ನಾ ಮಗನ. ನೀವು ಹಿಂದಿನ ಮುಂದೆ ಹೇಳ್ರಿ ಮಹಾರಾಜ್, ನಾ ರಾಜಕೀಯ ಮಾಡ್ತೀನಿ. ಆಗಲೇ ಮಗನಿ, ಈಗ ನೀ ರಾಜಕೀಯ ಮಾಡ್ತೀನಿ ಅಂತ ಕರೆಯ ಇಳಿದ ಹಗಲು ರಾತ್ರಿ ನಡ್ಕೊತ ಹೋಗ್ಬೇಕಾದ ಸವಾರು ತಿಂಗಳ ಹಾದಿ ಅದನು. ಏ ಮಗನ, ನವಮಾವತಿ ಎಂಬಂತ ಪಟ್ಟಣ ರಾಜ ಕಲ್ಪಸವ ರಾಜ ತಕ್ಕ ನವಮಾವತಿ ಎಂಬಂತ ಪಟ್ಟಣ ರಾಜ ಕಲ್ಪಸವ ರಾಜ ತಕ್ಕ ಮೇಲೆ ಕೂತು ರಾಜ ಮಾಡ್ತಾನ. ಆತನ ದುಸ್ಮಾನ ವೈರ್ಯಾನೇ ಅವನ ಪ್ರಾಣ ಸರ್ದ ಮಾಡಿ ಬರಬೇಕು. ಅವನ ಎಳೆಸಿಮಿ ಮ್ಯಾಲ ದುಮ್ದು ಮ್ಯಾ ಕೆರಿಯಾದ, ಆ ದುಮ್ದು ಮ್ಯಾ ಕೆರಿ ಬಿಡುದು. ಆತನ ದುಸ್ಮಾನ ವೈರ್ಯಾನೇ ಅವನ ಪ್ರಾಣ ಸರ್ದ ಮಾಡಿ ಬರಬೇಕು. ಅವನ ಎಳೆಸಿಮಿ ಮ್ಯಾಲ ದುಮ್ದು ಮ್ಯಾ ಕೆರಿಯಾದ, ಆ ದುಮ್ದು ಮ್ಯಾ ಕೆರಿ ಬಿಡುದು. ಎಳು ಬಿಡ್ಗಾವಲ ನೀರ ನನ್ನ ಊರ ಒಳಗ ಹುಗಿಸಬೇಕು. ಆ ಕೆರಿ ಪಾಲದ ಮ್ಯಾಲ ಮೂಗಾರ ಗೆಳತ ಊರ ಒಳಗ ಹುಗಿಸಬೇಕು. ಆ ಕೆರಿ ಪಾಲದ ಮ್ಯಾಲ ಮೂಗಾರ ಗೆಳತಾನ ಸೇಂದ್ರ ಕಪಿ ಅದೇ ಬೆಳಕ ಸಪ್ತ ಪಾತಾಳದಲ್ಲಿ ಇರಂತ ನಾಗಶೇಷ ನಾರಾಯಣ ಗಿಡದಲ್ಲಿ ಕೊಡಂತ ಪಾರುಳ ಪಕ್ಷಿ ಇವರು ಮೂರಗ ಮೂಗಾರ ಪ್ರಾಣ ಸದ ಮಾಡ ಬರಬೇಕು ಅಂದ್ರ ಅದೇ ಬೆಳಕೆ ನಾ ಶಿವಾಶ್ರೀ ಮಗ ಅಂತ ಹೇಳಿ ಆ ತಕ್ತಿ ಮಾಡ್ಕೊಂಡು ನೀನು ಪಟಾಭಿಷೇಕ ಕೊಡ್ತೀನಿ ಅಂತಂದ. ಆಗ್ಲಿ ತಲ್ಲಿ ರಾಯ ನಮೋ ನಮ ನಿಮ್ ಪಾದ ನಮಸ್ಕಾರ, ನಿಮ್ ಆಶೀರ್ವಾದಿತ ಬಳಕ ಇಂತ ಸಾವಿರಾರು ನೌಕರಿ ಮಾಡ್ಕೊಂಡು ಬರ್ತೀನಿ ತಂದಿ ರಾಯ. ರಾಜ ಪ್ರಾಣ ಸಂಬಂಧ ತಂದಿ ಪಾದದ ಬಲ್ಲಿ ಬಂದು ನಮಸ್ಕಾರ ಮಾಡದ ತಂದಿಗಿ ತಂದಿರಾಯ ನನಗ ಆಶೀರ್ವಾದ ಕೊಡ್ರಿ ನಾ ಹೋಗ ಬರ್ತೀನಿ ನೌಕರಿ ಮಾಡ ಬರ್ತೀನಂತ ತಂದಿ ಪಾದ ನಮಸ್ಕಾರ ಮಾಡಿ ಕುಂತ ಕುದ್ರಿ ಮ್ಯಾಲ ಬೆಳ್ಳಿ ಲಗಾಮ ಮಾಡಲು ಕೊಟ್ಟಣ್ಣ ತಾರಿ ಕುದ್ರಿ ಮ್ಯಾಲ ಕುಂತು ನಾ ಹೋಗ ಬರ್ತೀನಿ ನೌಕರಿ ಮಾಡ ಬರ್ತೀನಂತ ಆತ ನೋಡ್ಬೇಕು ಕುದ್ರಿ ಮ್ಯಾಲ ಕುಂತು ಕುದ್ರಿ ಬಿಟ್ಟ ಊರ್ ಹೊರಗ ಬಂದ ಇದಿಲ್ಲಿ ಕತ್ತಿ ಇಲ್ಲೇ ಆದ್ರಿ ಕತ್ತಿ ಎಲ್ಲಿ ಬೆಳೀತಾ ಅದು ಹಿರಿ ಆತ ಅಣ್ಣ ಇದೀನ ಅವ ತಂದಿ ಸಭದೊಳಗ ಕುಂತಿದ್ದ ಗಪ್ನಿ ಅದು ತಂದಿ ಅಂತ್ಯಾಗ ಬಂದ ತಂದಿ ಅದರ ಬಂದ ಮೇಲಂತಾನ ಹೇ ತಂದಿ ರಾಜ ನನ್ನ ಅಣ್ಣ ತಮ್ಮಗ ಪ್ರಾಣ ಹೋಗಂತ ನೌಕರಿ ಹೇಳಿದ್ರಿ ಈಗ ನಾ ಈ ತಕ್ಕ ಕೂತು ನಾ ಏನ್ ರಾಜ ಮಾಡಲಿ ತಾತ ನಾ ನೋಡ್ಬೇಕಂತ ತಮ್ಮನ ಕೊಡಲಿ ವಾದ ಅಂದ್ರ ಅಂಜಬೇಡಂತ ಅನಿ ಶಕ್ತಿ ಹಿಂದಕ್ಕೆ ಆತದ ಒಂಟ ಏನ ಭಂಟ ಅನಿಸಾದಿ ಅಂಜಬೇಡಂತ ಅನಿ ಶಕ್ತಿ ಹಿಂದಕ್ಕೆ ಆತದ ಒಂಟ ಏನ ಭಂಟ ಅನಿಸಾದಿ ನನ್ನ ತಮ್ಮನ ಕೊಡಲಿ ನಾನು ಹೊಂಟ ಹೋತೀನಿ ತಾತ ಈ ರಾಜ ಸಿಂಹಾಸನ ನನಗೆ ಬೇಕಾಗಿಲ್ಲ ನಾನು ಹೊಂಟ ಹೋತೀನಿ ನನಗ ನಾಪಣೆ ಕೊಡ್ರಿ ತಂದಿ ರಾಜ ಅಂತಂದ ತಂದಿರಿ ಶಾಲೆ ಮಗನಿಗೆ ನೌಕರಿ ಕೊಟ್ಟಿರಿ ನೌಕರಿ ಕೊಡ್ತೀನಿ ಇಬ್ಬರು ಹೋಗಿ ಆ ಕಡೆ ಹೋಗ್ರಿ ನೌಕರಿ ಮಾಡ್ಕೊಂಡ ಬರ್ರಿ ಮಕ್ಕಳ್ರಿ ಅಂತ ಅವಾಗ ನೀ ಬಿ ಹೋಗ ಮಗ ಅಂತ ಆಶೀರ್ವಾದ ಕೊಟ್ಟ ಇಬ್ಬರ ಅಡತಮ್ದಾರ ಹೋಗ್ರಲ್ಲ ಕೊಡಬಿಲ್ಲ ರಾಜ ಪ್ರಾಣ ಸೀಜನ್ ಮಾಡಿದ್ರಿ ಕುದುರಿ ಮ್ಯಾಲ ಕುಂತು ನಡೆದಿದ್ದ ಊರವರೆಗ ಹಿರಿಯ ತಾಂಡ ರಾಜ ರಾಜೋ ಸೀಯನ ತಲೆ ಎಲ್ಲೋ ತಮ್ಮ ರಾಜ ಪ್ರಾಣೋಸ ಸ್ವಲ್ಪ ಕುದುರಿ ನಿಲ್ಸ ಮಾಡ ತಮ್ಮ ನಾವಿ ಬರ್ತಿ ನಿನ್ನ ಜೊತೆ ಗುಡಿ ಅಂದ ಹೇಳುವ ನನ್ನ ಸಲುವಾಗಿ ನೀ ಯಾಕೆ ಬರ್ತಿ ನೀ ಬೇಡ ತಕ್ಕಿನ ಕೂತು ರಾಜ ಮಾಡೋದು ನಾವು ತಂದಿ ನಿನ್ಗ ರಾಜಸಿಂಹಾಸನ ಕೊಟ್ಟಾನೆ ಇವಾಗಿ ನೀ ಯಾಕೆ ಬರ್ತಿ ನೀ ಬೇಡ ತಕ್ಕಿನ ಕೂತು ರಾಜ ಮಾಡೋದು ನಾವು ತಂದಿ ನಿನ್ಗ ರಾಜಸಿಂಹಾಸನ ಕೊಟ್ಟಾನೆ ನನಗ ಪ್ರಾಣ ಹೋಗಂತ ನೋಡ್ಲೇಡ ನಾ ಹೊಂಟು ಹೋತೀನಿ ಅಣ್ಣ ನನ್ನ ಸಲುವಾಗಿ ನೀ ಯಾಕೆ ಹೊಂಟಿದಿ ಹೋಗು ತಕ್ಕಿ ಮೇಲೆ ಕುಂತು ರಾಜ ಮಾಡುವಂತ ನಾಗಂತಂದ ಎಷ್ಟ ಕೊಟ್ಟಾನೆ ನನಗ ಪ್ರಾಣ ಹೋಗಂತ ನೋಡ್ಲೇಡ ನಾ ಹೊಂಟು ಹೋತೀನಿ ಅಣ್ಣ ನನ್ನ ಸಲುವಾಗಿ ನೀ ಯಾಕೆ ಹೊಂಟಿದಿ ಹೋಗು ತಕ್ಕಿ ಮೇಲೆ ಕುಂತು ರಾಜ ಮಾಡುವಂತ ನಾಗಂತಂದ ಎಷ್ಟ ಅಂದ ಬಳಕ ಅಣ್ಣ ಅಂತ ಅಣ್ಣ ಎಷ್ಟ ಆದ್ರೆ ಅಣ್ಣ ಅಂತ ನನ್ನ ಹಿರಿಯ ಇದು ಎಲ್ಲ ತಳ್ಕೊಂಡು ಹೋಗ್ಬೇಕಂತಮ್ಮ ಹಾಗೆಲ್ಲ ತಮ್ಮನಿ ನೀ ಒಬ್ಬನೇ ಹೋಗ್ಬಾರ್ದಡೆ ಅಣ್ಣಾಕ ನಾವಿ ಬರ್ತೀನಿ ರಣಮೈದಂದಾಗ ಎಷ್ಟು ಪ್ರಾಣ ಹೋಗ್ತಾವ ಎಷ್ಟು ಜೀವ ಹೋಗುತ್ತಾವು ನಾವಿ ಬರ್ತೀನಿ ನೀನ್ ಕೂಡ ತಮ್ಮ ಖರೆ ಹೋಗದ ಹೋಗುತ್ತೇವು ಮನಿ ಒಳಗ ಆಡದಂತ ತಾಯಿ ಆಳ ಹೋಗಿ ತಾಯಿ ಆಶೀರ್ವಾದ ಕೂಡ ಹೋಗಾರಿಲ್ಲಡೆ ಆಳಾಕಂತ ಇಬ್ಬರ ಆಡ್ತಮ್ದೆ ಯಾರ ಕುಂತು ಆತೊಡ್ಬೇಕಾದ್ರ ರಾಜನ ಮನಿಗೆ ಬಂದಾರ ದೇವರೇ ನಮಸ್ಕಾರ ಮಾಡ್ಯಾರ ಅಮ್ಮ ಯಾಕ್ರಿ ಮಕ್ಕಳೇ ನಮಸ್ಕಾರ ತಾಯಿ ಅಂತ ತಾಯಿ ಪಾದ ನಮಸ್ಕಾರ ಮಾಡ್ಬೇಕು ತಾಯಿ ದಿನ ಹಾಕಿ ಆರ್ತಿ ತಗೊಂಡು ಮಕ್ಕಳಿಗೆ ಆರ್ತಿ ಬೆಳಗಲ ಹಾಕ ಬಂದಾಳ ಬರ ಮಕ್ಕಳ ನೀವು ಜನ್ಮಂದಿ ಹನ್ನೆರಡು ಸಾವಿರ ಜನ ಮಂದಿ ದೃಷ್ಟಿ ಆಗಿರ್ಬೇಕು ನಿಮ್ಗೆ ಆರ್ತಿ ಬೆಳಗ್ತೀನಿ ಬರೀ ಮಕ್ಕಳೇ ಅಂತ ಹಿರಿಯಾತ ಮಗನಿಗೆ ಆರ್ತಿ ಬೆಳಗತ್ತಿದ್ದಳು. ತಮ್ಮ ಎಲ್ಲನ ಎಲ್ಲಿದೆ ತಮ್ಮ? ಯಾಕ ಕಣರ್ಗನ ಮಗ, ತಮ್ಮ ಎಲ್ಲಿ ಬಿಟ್ಟ, ಎಲ್ಲಿ ಬಿಟ್ಟು ಬಂದಿದಿ? ತಮ್ಮ ನೋಡಬೇಕಾದ್ರೆ ಹಿಂದೆ ನಾರಾಜ ಈ ನಿಂತ ನೋಡವ. ಈಗ ತಮ್ಮ ಯಾಕ ಕೆಳಗ್ ಗುಣಾಕಿ ನಿಂತಾನು? ಅವನಿಗೆ ಆರ್ತಿ ಬೆಳಗ ಅಂತ ಅನ್ಬೇಕು ಕ್ಷಣ ತಮ್ಮಂತನವಾ? ಏನು ನನಗೆ ನೀ ಆರ್ತಿ ಬೆಳಗ್ ಬೇಡತ ಈ ಹಿರಿಯಾತ ಅಣ್ಣಗ್ ನೋಡ್ಬೇಕು ಬೆಳಗು ರಾಜ ರಾಜವಂಶಕ್ ನನಗೆ ಬೆಳಗ್ಗೆ ಬೇಡ. ಯಾಕೋ ಮಗನೇ ಇಷ್ಟ ಕಟ್ಟು ಶಬ್ದ ಮಾತಾಡಕತ್ತೀ? ಎಷ್ಟಾದ ಕಷ್ಟ ಪಡೋದ ನಾನು ನಿಮಗೆ ಇಬ್ಬರಿಗೆ ಹರಿದೀನಿ ಮಕ್ಕಳ. ಇಂತ ಕೆಟ್ಟ ಶಬ್ದ ಯಾಕೆ ನುಡುಕತ್ತೀ ಮಗ? ಯಾಕೋ ರಾಜ ರಾಜವಂಶ ತಮಗೆ ಏನ್ರ ಮಾತಾಡ್ರೇನೋ ಮಗನಿಗೆ? ನಿಮಗ ಸಿಟ್ಟು ಮಾಡ್ಯಾರೇನು ಮಕ್ಕಳ? ತಮ್ಮ ಯಾಕೆ ಇಂತ ಪರಿ ಕಟ್ಟೋ ಶಬ್ದ ಮಾತಾಡ್ಕತ್ತನ ಮಗ? ಮಾತ ಕೇಳ ಆಡದ ತಾಯಿ ತದೀನಿ ಅವ್ರ ನೌಕರಿ ಕೊಟ್ಟಾರ ಆತ ನೋಡ್ಬೇಕಂದ್ರೆ ಒಮ್ಮೆ ಆ ಊರಿಗೆ ಹೋಗಿ ಆ ನೋಡ್ಬೇಕ ರಾಜಾಗ ಸರ್ದ ಮಾಡಿ ಆ ಊರ ನೀರ ನಮ್ಮ ಊರಿಗೆ ತರಬೇಕಂತ ನೌಕರಿ ಕೊಟ್ಟಾರ ತಮ್ಮಗ. ಅದ್ರಕಡೆ ತಮ್ಮ ಅನಾರಾದಾಗಿ ನಿಂತಾನವ. ಆಗಲಿ ಮಕ್ಕಳ, ಈಗ ಹೋಗ ಬರುವಂತರೂ ಆಗ್ರಿ. ನಿಮ್ಮ ಸಲುವಾಗಿ ನನ್ನ ಆಶೀರ್ವಾದ ಪ್ರತಿಪೂರ್ಣ ಆದೇ. ನೀವು ತಡವಾಡಬೇಡ್ರಿ ಮಕ್ಕಳೇ ಅಂತ ಆ ಮಕ್ಕಳಿಗೆ ಖೂನ್ ಕೊಡ್ತೇ ಇರ್ಲಾರ್ದಂತೆ ಮನೆಯೊಳಗೆ ಬಂದು ಫರಾಳದ ಬುತ್ತಿ ತಯಾರ ಮಾಡಿ ಆ ಕುದುರೆ ತೊಬಡಿ ಒಳಗ ಖೂನ ಇರ್ಲಾರ್ದಂತೆ ಕುದುರೆ ತೊಬಡಿ ಒಳಗೆ ಇಟ್ಟಾಳ. ಹೋಗ ಬರ್ರಿ ಮಕ್ಕಳೇ ಅಂತೆ ತಾಯಿದಂತಿಗೆ ಆಶೀರ್ವಾದ ಕೊಟ್ಟಾಳ. ಹೋಗಿ ಬರ್ರಿ ಮಕ್ಕಳೇ ಅಂತಂದಳು. ಎರಡು ಮಕ್ಕಳು ನೋಡ್ಬೇಕಂದ್ರೆ ತಾಯಿ ಆಶೀರ್ವಾದ ತಗೊಂಡು ಇಬ್ಬರ ಅಣ್ಣ ತಮ್ಮದರ ಕುದುರೆ ಮ್ಯಾಲೆ ಕುಂತು ಬೆಳಿಲ ಅವ ಬಾಯಿಗೆ ಕೊಟ್ಟುಕೊಟ್ಟಣಂತ ಹಾರಿ ಕುದುರೆ ಮ್ಯಾಲೆ ಕುಂತು ಇಬ್ಬರ ಅಣ್ಣ ತಮ್ಮದರ ಕುದುರೆ ಮ್ಯಾಲೆ ಕುಂತು ನೋಡ್ಬೇಕಂದ್ರ ಹೆಣದ ವನ್ನದ ಹಾದೀನಿ ವನ್ನದ ಒಳಗಿ ಬೆಳೀತಾದು ಕತಿ ಬೆಳೀತಾದು ಇಬ್ಬರ ನೋಡ್ಬೇಕಂದ್ರೆ ಅಡಿ ಒಳಗೆ ಬರ್ತದ ಅವಿಲ್ಲ ಹೇ ತಮ್ಮ ಅಣ್ಣ ಏನು ಯಾಕೋ ಹೊಡಿ ಹೊಡಿ ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ್ ಹೊಂಟದ ಅನಂತರ ಒಳಗ ಇದು ಯಾವ್ದರ ಅವಾಜ್ ಅದರೋ ಅಣ್ಣ? ಯಾಕಂದ್ರೆ ನೀ ಎಷ್ಟಾದ್ರೆ ಹಿರಿಯ ಇದೀ ಅಣ್ಣ? ಇದು ಯಾವ್ದರ ಅವಾಜ್ ಅದ ಅಣ್ಣ ಹೇಳುವಂತಿ ಆಗ ತಮ್ಮೇಡ ಇಲ್ಲಿ ಹುಲಿ ಕಡಿ ಸಿಂಹಾಸನ ಗರ್ಜನೆ ಆದೇ. ನೀ ಏನು ನಿನ್ನ ಹಿಂಭಾಗಲೇ ನಾನು ಇದ್ದ ನಿಮ್ ಮುಂದಾಗಿ ನೌಕರಿ ಮಾಡುವಂತ ನಾಗ ಮಗ ಅಂತಂದ. ಇಬ್ಬರ ಅಣ್ಣ ತಗೋದು ಯಾರು ಒಂದಂತರ ಒಳಗೆ ನಡೆದ ಆರು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ್ ಹೊಂಟಾದು. ಅಲ್ಲಿ ಏನಾಗಿತ್ತಂದ್ರೆ ಹಿಂದಿನ ಕಾಲದ ಒಳಗ ತಂದಿ ಆತನ ತಂದಿ ಬಂದ ಲಡೈ ಆಡಿ ಇಂದು ಉಜಾಗ ರಣ ಮೈದಾನ ವಿತ್ರಿ ಒಳಗ ತಂದಿ ಆತನ ತಂದಿ ಬಂದ ಲಡೈ ಆಡಿ ಇಂದು ಉಜಾಗ ರಣ ಮೈದಾನ ವಿತ್ರಿ ಸಾವಿರಾರು ಜನ ಬಂದಿ ಸಿಂಹ ಬಂದಿದ್ದು ಪ್ರಾಣ ಹೋಗಿತ್ತು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ ಹೊಟ್ಟಿತ್ತು. ತಮ್ಮ ಏನಂತಲ್ಲ ತಮ್ಮ ಅಣ್ಣ ನನಗ ಯಾಕೋ ಹಸುವಾಗಿ ಅವ ಹೊಟ್ಟಾಗಿ ಸಿಂಹ ಬಂದಿದ್ದು ಪ್ರಾಣ ಹೋಗಿತ್ತು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ ಹೊಟ್ಟಿತ್ತು. ತಮ್ಮ ಏನಂತಲ್ಲ ತಮ್ಮ ಅಣ್ಣ ನನಗ ಯಾಕೋ ಹಸುವಾಗಿ ಅವ ಹೊಟ್ಟಾಗಿ ಏನಾರ ಇದ್ರ ಲಡೆ ಆಳಾಗ ಬರ್ತಾ ಅದು ನನಗ ಹೊಟ್ಟೆಯಾಗ ಬಗ್ ಮಾಡಕತ್ತಿ ಅದು ಅಣ್ಣ ಏನಾರ ಊಟ ಸಿಂಹ ಬಂದಿದ್ದು ಪ್ರಾಣ ಹೋಗಿತ್ತು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ ಹೊಟ್ಟಿತ್ತು. ತಮ್ಮ ಏನಂತಲ್ಲ ತಮ್ಮ ಅಣ್ಣ ನನಗ ಯಾಕೋ ಹಸುವಾಗಿ ಅವ ಹೊಟ್ಟೆಯಾಗ ಏನಾರ ಇದ್ರ ಲಡೆ ಆಳಾಗ ಬರ್ತಾ ಅದು ನನಗ ಹೊಟ್ಟೆಯಾಗ ಬಗ್ ಮಾಡಕತ್ತಿ ಅದು ಅಣ್ಣ ಏನಾರ ಊಟಕ್ಕೆ ಇದ್ರೆ ಕೊಡು ಅಂದ. ಎಲ್ಲೋ ತಮ್ಮ ಮನೆಯಿಂದ ಬರ್ಬೇಕು ತಾಯಿದಕ್ಕೆ ಎಷ್ಟು ಹಾಲು ಪರಿದಳು ಊಟ ಮಾಡಿ ಹೋಗ್ರಿ ಮಕ್ಕಳೇ ಅಂತೇ. ಅದೇ ಬೇಕ ತಾಯಿ ಎಷ್ಟು ಹಾಲು ಪರಿದಳು ತಮ್ಮ ತಾಯಿ ಮಾತ ನಾವು ಮೀರಿ ಬಂದೀವು ತಮ್ಮ ತಾಯಿ ಜೀವನ ನಾಯಿ ಜೀವ ಅನಿಸ್ಯಾದ ಆ ಬೆಳಕೆ ತಾಯಿ ಮಾತ ಮೀರಿ ನಾವು ಬಂದೀವು ತಮ್ಮ ಈಗ ಇಂತ ಕಾಂತಾರ ಒಳಗ ನಾನ ಬೇಡದ್ರ ನಾ ಎಲ್ಲಿದ್ದ ಅನ್ನ ತಂದು ಕೊಲಿ ಮಗ ತಮ್ಮ ತಮ್ಮ ಅಣ್ಣ ಮಾತು ಕೇಳ ನನಗ ಹಸು ತಾಳ ಹೊಟ್ಟೆ ಅದು ದಿನಾಲ ನೋಡ್ಬೇಕಾದ್ರೆ ನಮ್ಮ ಮನಿ ತಾನೊಳಗ ನಾವು ನೋಡ್ಬೇಕು ಕುದುರೆ ನೋಡ್ಬೇಕು ಕಳ್ಳಿದಾಣಿ ಆಗುತ್ತಿದ್ದೇವೋ ಚಂದಿ ಕೊಡುತ್ತಿದ್ದೇವೋ ಎಲ್ಲರವನ್ನ ನಾಕದಾಣಿ ಕಳ್ಳಿದಾಣಿ ಅವನ್ನ ತಗೊಂಡ ಬಾ ಅಣ್ಣ ಗಣಿತ ಮಾತಾಡಿವಂತ ಮಾಗಂತ ಹೇಳಿ ತಮಗ ಬಾದು ನಿಂದ್ರಿಸಾನೆ ಎಲ್ಲಿ ಬಂದ ಹಾನು ಕುದುರೆ ಅಂತ ಹಾಕ ಬಂದ ಕುದುರೆ ತೋಬಡಿ ಒಳಗ ಕೈ ಹಾಕಬೇಕಾ ತಾಯಿದಂತಕ್ಕೆ ಫರಾಳ ಬುತ್ತಿ ಕಟ್ಟಿದಳು ಆಯ್ತೀವಾ ಖೂನ ಕೊಡ್ತಿರ್ಲಾರ್ದಂತೆ ಮಕ್ಕಳಿಗೆ ಈ ಫರಾಳ ಬುತ್ತಿ ಕಟ್ಟಾಳ ನಮ್ಮ ತಾಯಿ. ಏ ತಮ್ಮ ನಮಗ ಖೂನ ಕೊಡ್ತಿರ್ಲಾರ್ದಂತೆ ತಾಯಿ ಬುತ್ತಿ ಕಟ್ಟಾಳು ಈಗ ಬಾ ತಮ್ಮ ಇಬ್ಬರು ಕೂಡಿಕೊಂಡು ಆ ಕರಿ ಪಾಳದ ಮೇಲೆ ಹೋಗಿ ನಾವು ಊಟ ಮಾಡೋಣ ನಡೀತಮ್ಮ ಅಂತ ಆ ನೈತಮ್ಮ ತಮ್ಮ ನನ್ ತ್ಯಾಕ ಬಂದು ಎಲ್ಲೋ ತಮ್ಮ ನಡೀತಾಯಿ ಬುತ್ತಿ ಕಟ್ಟಾಳ ಹೋಗೋಣ ನಡಿ ಅಂತಂದ. ಇಬ್ಬರ ಅಡತಮ್ಮದ ಯಾರ ಕೂತ್ಕೊಡ್ಬೇಕಾದ್ರೆ ಎಲ್ಲಿ ಆ ಒಣತ್ರಳ ಊಟ ಮಾಡಿ ಮತ್ತ ಕುದುರೆ ಮ್ಯಾಲ ಕೂತು ನಡೆದ್ರು ನಡೀತಾ ನಡೀತಾ ಹೊತ್ತ ಮುಣಿಗ್ಯಾದ ಕತ್ತಲಾಯ್ತು ಇಬ್ಬರ ಅಣ್ಣ ತಮ್ಮದಿ ಯಾರಂತಾವ ಎಡ ಏನು ಇಟ್ಟು ತನಕ ಅವು ಹತ್ತಿತ್ತು ನಾವು ದಾರಿ ನೋಡದೇವು ಈಗ ನಡೆದು ನೋಡದ್ ನನ್ನ ಕೈ ಕಾಲ ನೈಲ ಹಾಕತ್ತೆ ಅವ ಕುದುರಿ ಒಳಗಿ ಸೋತಾವ ಇಲ್ಲೇ ನೋಡ್ಬೇಕಂದ್ರೆ ಚಕ್ರ ಕಟ್ಟಿ ಕಾಣಕತ್ತೆ ಆದತ್ತ ಆವಳತ್ರ ಒಳಗ ಆ ಚಕ್ರ ಕಟ್ಟಿಗೆ ಬಂದು ಆ ಚಕ್ರ ಕಟ್ಟಿ ಮ್ಯಾಲ ಇಬ್ಬರ ಅಣ್ಣ ತಮ್ಮದಿ ಯಾರು ಹೊಣ್ ಉಣಗ್ಲಾಕ ಇಬ್ಬರ ಅಣ್ಣ ತಮ್ಮದಾರ ಬಂದು ಕಟ್ಟಿ ಮ್ಯಾಲ ಕುಂತರು ಏನಂತಾನೆ ಹಿರಿಯ ಅಣ್ಣ ಎಂತ ಒಂದಂತರ ಒಳಗ ನಾವು ಇಬ್ಬರ ಯಾರು ತಮ್ಮನೆ ಹ್ಯಾಂಗ ಈ ಒಂದಂತರ ಒಳಗ ಮಾತು ಕೇಳತ್ತಪ್ಪ ಒಂದತ್ರ ಒಳಗ ನೋಡ್ಬೇಕಂದ್ರೆ ಹುಲಿಗೊಳ ಇರ್ತಾವ ಕಾಡ ನೋಡ್ಬೇಕಂದ್ರೆ ಹುಲಿ ಸಿಯಗೊಳ ಇರ್ತಾವ ನಮಗ್ ನುಂಗಿ ನೀವು ಹೋದು ಅಂದ್ರ ನಾವು ಹ್ಯಾಂಗ ಮಾಡಾರಿ ಅಣ್ಣ ಅಂತ ತಮ್ಮಂತನ ಅಣ್ಣಗ ಅಣ್ಣ ತಮ್ಮರ ಕೂಡಿ ನೋಡ್ಬೇಕಂದ್ರೆ ಆ ಚಕ್ರ ಕಟ್ಟಿ ಮೇಲೆ ಬಂದು ಇವ್ರ ಮುಕ್ಕಾಮ ರಹವಾಸ ಮಾಡ್ಯಾರ ದೇವರಿ ರಾತ್ರಿ ಟೈಮ್ ಐತ್ರಿ ಬಾರಾದ ಟೈಮಿನಾಗ ಕಿರ್ರತ ಬರ್ತರ ಒಳಗೆ ಬಂದ್ರಲಾಕತ್ತೆ ಅದು ಅವಾಜ್ ಹೊಟ್ಟ ತಮ್ಮಗಂತ ಅನಹೇ ಅಣ್ಣ ತಮ್ಮ ಯಾರ ಧೈರ್ಯ ಹಾಕೊಡಕೋತ ಆ ಚಕ್ರ ನಟ್ಟ ಕಟ್ಟಿ ಮ್ಯಾಲ ಕುಂತಾರ ಮಾತಾಡಕೋತ ರಾತ್ರಿ ಬಾರಾಗ್ಲಾಗಿ ನಾವಿಲ್ಲ ನಿದ್ದಿ ಹೊಂಟಾದ ಇಬ್ಬರ ಅಣ್ಣ ತಮ್ಮ ಯಾರಿಗಿ ಸನಾತ ತಮ್ಮವೇನಂತ ಅನಹೇ ಅಣ್ಣ ನೀ ನಿದ್ರಿಗೆ ತಾಳಂಗಿಲ್ಲ ಈಗ ಒಂದ ತಾಸ ನೀ ಬಾರಾಗ್ಲಾಗಿ ನಾವಿಲ್ಲ ನಿದ್ದಿ ಹೊಂಟಾದ ಇಬ್ಬರ ಅಣ್ಣ ತಮ್ಮ ಯಾರಿಗಿ ಸನಾತ ತಮ್ಮವೇನಂತ ಅನಹೇ ಅಣ್ಣ ನೀ ನಿದ್ರಿಗೆ ತಾಳಂಗಿಲ್ಲ ಈಗ ಒಂದ ತಾಸ ನೀ ನಿದ್ರಿ ಮಾಡುವಂತವನಾಗೋ ನೀನು ಸುತ್ತಮುತ್ತಲೇ ಕೂತು ಸುತ್ತಮುತ್ತ ಗಸ್ತಿ ಪಾರ ಮಾಡತ ಆ ಹೇಳಕ ನಾ ನಿದ್ರಿ ಮಾಡ್ತೀನಿ ಅಣ್ಣ ನೀ ಹೋಗಿ ವಿಶ್ರಾಂತಿ ಮಾಡುವಂತನಾಗಂತಂದ ಕ್ಷಣ ತಮ್ಮ ಇಷ್ಟ ಅಲ್ಲಾಗಿದ್ದಿಲ್ಲ ಹಿರಿಯ ಅಣ್ಣ ನೋಡ್ರಿ ಶಾಲ ಹೊತ್ಕೊಂಡು ಆ ಚಕ್ರ ಕಟ್ಟಿ ಮ್ಯಾಲ ಮನಿಗೆ ಆದ ಕ್ಷಣ ತಮ್ಮ ಯಾರೋ ರಾಜ ಪ್ರಾಣವ್ ಒಮ್ಮ ಬರ್ತಾನ ತೆಲಿ ಒಮ್ಮ ಬರ್ತಾನ ಕೈ ಆಗತ್ತಲ್ಲ ಭಾರತು ಕೂಡ ಅಲ್ಲ ಬಾಳತ್ಕೊಂಡು ಪೈರ ಬಳಕತ್ತಿದ ರಾತ್ರಿ ಬಾರದ ಟೈಮ್ ಆಗ್ಯಾದರಿ ಎಲ್ಲಿ ಅಣ ತಮ್ಮದ್ಯಾರು ಹೋಗಿ ಚಕ್ರ ಕಟ್ಟಿ ಮ್ಯಾಲ ಇದ್ರು ಅದೇ ಜಾಗದಾಗ ಮೂರು ಪ್ರಾಣಿ ಮೂರು ಗೆಳತಾನ ವಿತ್ತರಿ ಮೂಗಾರ ಮಂದಿದು ಮೂಗಾರ ಗೆಳತಾನ ಯಾರು ಏಳಡಿ ಶರಪ ಅಡಿ ಒಳಗೆ ನೋಡ್ಬೇಕಂದ್ರೆ ಹುತ್ತ ಮನುಷ್ಯರ ಹತ್ರ ಹುತ್ತಿಯಾರ ಅದ ಹುತ್ತಿ ಒಳಗೆ ಕುಂತಿತ್ತು ಕೆರಿ ಒಳಗ ತುಂಬ್ಯ ಕೆರಿ ಒಳಗ ನಿಗಂಬ ಕಂಪಿ ಎಂಬದ ಒಂದು ಎರಡದು ಮೂರನೇದ ನೋಡ್ಬೇಕಾದಾರ ಆ ನೋಡ್ಬೇಕ ಆಲ ಗಿಡದ ಮ್ಯಾಲ ಪಾರೋಳ ಪಕ್ಷಿ ಅಂತ ಮಿತ್ರಿ ಆ ಪಾರೋಳ ಪಕ್ಷಿ ಒಳಗ ರಾಜ ಗಣಪ ಶವ ರಾಜ ಅಂದು ಜೀವಾಸ್ತಳ ಅದ್ ನೋಡ್ಬೇಕಂದ್ರೆ ಕಟ್ಟಿ ಆ ನೋಡ್ಬೇಕಂದ್ರೆ ಪಕ್ಷಿ ನೋಡ್ಬೇಕಂದ್ರೆ ದಂಡದಾಗ ಇಟ್ಟಿರು ಮೂರು ಪ್ರಾಣಿ ನೋಡ್ಬೇಕ ಆ ದಿವಸ ಜಗಳ ಆಡಿ ಯಾರ್ದವ್ರ ಮನೆಯಾಗ ಕರ್ರಗ ಮಾರಿ ಕರ್ರಗ ಹಚ್ಕೊಂಡು ಯಾರ್ದವ್ರ ಮನೆ ಒಳಗೆ ಹೋಗುತ್ತಿರು ಸರಾತ್ರಿ ಬಾರಟ್ಟು ಟೈಮ್ ಆಗಿ ಅದ ಅವ್ರು ಮೂರು ಪ್ರಾಣಿ ಒಂದೇ ತೊಲಿ ಮೇಯುತ್ತಿರು ದಿನ ಇನ್ನ ಒಂದೇ ತೊಲಿ ಕೂಡುತ್ತೀರು ಹೇಳ್ತಿರೋ ಆ ದಿವಸ ಜಗಳ ಆದ ಬಳಕ ಕಪ್ಪಿ ಹೋಗಿ ಮನೆ ನೀರಾ ಕುಂತತ್ತು ಹಾವು ಹೋಗಿ ತನ್ನ ಮನೆಯಾಗ ಹೊತ್ತಿನೊಳಗ ಕುಂತತ್ತು ಪಾರೋಳ ಪಕ್ಷಿ ಅಣ್ಣ ಹೋಗಿ ಗಿಡದ ಮ್ಯಾಲ ಕುಂತಿದ್ದ ಆ ಕಪ್ಪಿ ಎಲ್ಲ ಪಾರೋಳ ಅಣ್ಣ ದಿನ್ನಲ್ಲಿ ನೋಡ್ಬೇಕಂದ್ರೆ ನಾವು ಕೂತು ಮಾತಾಡ್ತಿದ್ದೇವು ಇವತ್ತು ಬಿ ಮಾತಾಡ್ರ ಬಾಯಣ್ಣ ಸಂಘಟ ಏನ ಒಯ್ಯೋದು ಅದ ಇರೋ ತನಕ ನೋಡ್ಬೇಕು ಚಲೋ ಕೆಟ್ಟದ ಎಡೆ ಬರ್ತದ ಸಂಘಟ ಏನು ಬರಂಗಿಲ್ಲ ಬಾ ತಮ್ಮ ತಳಗ ಮಾತಾಡಾರಿ ಇಬ್ಬರು ಬಾ ಅಂತ ಕಪ್ಪಿ ಕರಿಲಿ ಕತ್ತರಿ ಯಾರಿ ಯಾ ಪಾರೋಳ ಪಕ್ಷಿ ಅಣ್ಣಗ ಪಾರೋಳ ಪಕ್ಷಿ ವೇನಂತ ಕಪ್ಪಿ ನಿನ್ನ ಕೂಡಲಿ ಏನ ಮಾತಾಡೋದೋ ಇದೆಲ್ಲ ನಿಂದ ಕಿಡಿಗೇಡಿ ಗುಣವ ಮಗನ ನೀ ಎಲ್ಲ ಇದು ಹಚ್ಚಿದ ವಿಘ್ನಾದರು ಬಾಳ ನಿನ್ನ ಕೂಡಲಿ ಏನು ಕಾತುಕೊಳ್ಳುವುದು ನಾ ಏನು ಮಾತಾಡಲಿ ನಿನ್ನ ಕೊಡಲಿ ನಿನ್ನಷ್ಟಕ್ಕೆ ನೀರು ನನ್ನಷ್ಟಕ್ಕೆ ನಾ ಇರ್ತೀನಿ ಮಗನೇ ಕಪ್ಪಿ ಅಂತ ಪರವಾಗಿಲ್ಲ ಯಾಕೆ ಹಿಂಗ ತಿಳಿದ ಹಂಗ ಮಾತಾಡಕತ್ತೀವಿ ನೀ ಜರ ನನ್ನ ಬಳಿ ಬಂದಿ ಠೀಕ್ ಆಯ್ತು ಬರ್ಲಿಲ್ಲ ಅಂದ್ರೆ ನಿನ್ನ ಭೇದ ಹಿಂದಿನ ಮುಂದಿದೆಲ್ಲ ಯಾ ಮಾನವ ಮನುಷ್ಯ ಹೇಳ್ತೀನಿ ಮಾನವ ಮನುಷ್ಯ ಈ ಒಂದಂತರ ಒಳಗೆ ಯಾರು ಯಾರು ಹತ್ತಿರಿದ್ರಿ ಬೇಕು ಆ ಮಾನವ ಮನುಷ್ಯ ಬಂದು ನಿನ್ನ ಪ್ರಾಣ ಹೊಡಿತಾನ ನನ್ನ ಪ್ರಾಣ ಹೊಡಿತಾರ ಬರಂಗಿಲ್ಲ ನೀ ಬರಂಗಿಲ್ಲ ಬರಂಗಿಲ್ಲ ಅನ್ಬೇಕ ಸಿಟ್ಟಿಲಿ ಸಾಮರ್ಥ ಆಗಿ ಆ ನಿಗಂಬೆ ಆ ಕಪ್ಪಿ ಏನ್ ಮಾಡ್ತೀರಿ ನೀರಿನ ಒಳಗಿಂದ ಹೊರಗ ಬಂತು ಹೊರಗ ಬಂದ್ ನೋಡ್ಬೇಕಂದ್ರೆ ಸರ್ ರಾತ್ರಿ ಟೈಮ್ ಆಗಿದೆ ಬಾರ ಒಂದ ಅದ್ರ ಹೊಟ್ಟಿ ಒಳಗ ಎರಡಲ್ಲಿ ನೋಡ್ಬೇಕಂದ್ರೆ ರತ್ನಗಳು ಇದ್ರಿ ಇಲ್ಲ ಅಲ ಅದ್ರ ನೋಡ್ಬೇಕಂದ್ರೆ ಹೊಟ್ಟಿ ಒಳಗ ಲಾಲ ತೆಗೆದು ಭೂಮಿ ಮ್ಯಾಲ ಬಿಟ್ಟು ಕಾರ್ತ್ರಿ ಕಪ್ಪಿ ಆ ರತ್ನದ ಬೆಳಗಿಗೆ ಕಪ್ಪಿ ಮೈಲಾಕ ಶುರು ಮಾಡ್ತಾರಿ ಮೈತಾ ಮೈತಾ ಏನಂತದ ಪಾರವಣ್ಣ ನೀ ಕರೆದ್ರೆ ಬರಲ್ ಹೊಂಟಿದಿ ಈಗ ನನ್ನ ನಿಂದೆ ಆಡ್ತೀನಿ ನೋಡಣ ಅಂತ ಆ ಕಪ್ಪಿ ಇದ್ದಿದ್ ಒದ್ರಿ ಹೇಳಕತ್ತಿದ್ರಿ ಆ ಒಂದತ್ರ ಒಳಗ ಮನುಷ್ಯ ಹಾಗ ಮಾತಾಡತ್ತ ಅದು ಹಾಂಗ ಹಿಂಗ ಮಾತಾಡಕತ್ರಿ ಆ ಕಪ್ಪಿ ಏನಂತ ಮಾತಾಡತಾ ಅದ ಈವನ ಹತ್ರ ಒಳಗ ಯಾರು ಕರಿ ಬಾಲು ಮನುಷ್ಯ ಬಿದ್ದದರು ಅವನರ ಲಕ್ಷಿಟ ಮಾತು ಕೇಳಬೇಕು ಮಾನವ. ಆ ಮೂರು ಪ್ರಾಣಿ ಎಲ್ಲ ಬಾಡವರು ಎಲ್ಲಿ ಇವನ ಹತ್ರ ಒಳಗ ಮೈಲಕತ್ತಿರು ಆತಾಡಬೇಕಾದ್ರೆ ಕಪ್ಪಿ ಇಷ್ಟು ಮಾತಾಡೋದು ಯಾರು ಕೇಳ್ತಾರ ಆ ನೋಡ್ಬೇಕಾದ್ರ ಕರಿ ಮಾನವ ತಿಳಿ ಯಾರು ರಾಜ ಪ್ರಾಣಹಂಸ ಕ್ಷಣ ತಮಗೆ ನಾವು ಎಚ್ಚರ ಬಿದ್ದ ಒಂದಂತರ ಒಳಗ ಸರಿ ಸರಿ ಸರಿ ಸರ ಬಂದಾರ ಎಲ್ಲಿ ನೋಡ್ಬೇಕು ಕೈಯಾಗ ತಲವಾರ ಮಾಡ ತಗೊಂಡಾರ ಸರಿ ಸರಿ ಸರಿ ಸರಿ ಸರಿ ಬಂದ ಎಲ್ಲಿ ಯಾರು ನೋಡ್ಬೇಕಂದ್ರ ಕೇರಿ ಅಂತ ಯಾಕ ಕಪ್ಪಿ ನೋಡ್ಬೇಕಂದ್ರ ನೀರಾಗ ಒಳ್ಳಕತ್ತಿತ್ತು ಮುಂದ ಅಡ್ಡ ಬಂದ್ ನೋಡ್ಬೇಕು ಹನುಮಾನಲಾಗ ಹೊಡೆದು ಬಾಣ ಹೊಡಿಬೇಕ್ರಿ ಯಾರು ನೋಡ್ಬೇಕು ಕಪ್ಪಿ ಹೊಟ್ಟಿಗತ್ತೆ ಆದ ಕಪ್ಪಿ ಒಂದ್ ನೋಡ್ಬೇಕು ಹೊಟ್ಟಿ ಸೀಳತ್ತು ಕಪ್ಪಿ ಬೀಳತ್ತಿಲ್ಲ ಕಪ್ಪಿನಿ ರಾಜ ಹೋದ ಕಪ್ಪಿ ಹೊಟ್ಟಾಗ ಕೈ ಹಾಕಿ ಯಾಡಲಾಲ ತಗೊಂಡ ಯಾಡಲಾಲ ತಗೊಂಡ ಸರ್ ಸರ್ ಎಲ್ಲಿ ಬಂದ ಅಣ್ಣನ ಬಲ್ಲಿ ಅಣ್ಣಮ್ಮ ಕೊಡಿದ ಚಕ್ರ ಕಟ್ಟಿ ಆ ಪಾರಳ ಮಕ್ಷಿದ್ ನೋಡ್ಬೇಕಾದ್ರೆ ನಿಂದೆ ಆಳಕತ್ತಿತ್ತು ಕಪ್ಪಿ ಆ ಕಪ್ಪಿ ನಿಂದೆ ಆಡದ ಅಂತ ಕೇಳಿದ್ರು ರಾಜ ಪ್ರಾಣಹಂಸ ಆಲ ಗಿಡದ ಮೇಲೆ ಮ್ಯಾಕ ಮುಖ ಮಾಡಿ ನೋಡ್ದ ಪಾರಳ ಪಕ್ಷಿ ಕುಂತಿತ್ತು ಬಾಣ ತೆಗದ ಬಗಲಾಗಿಂದು ಬಾಣಹಂಸ ಆಲ ಗಿಡದ ಮೇಲೆ ಮ್ಯಾಕ ಮುಖ ಮಾಡಿ ನೋಡ್ದ ಪಾರಳ ಪಕ್ಷಿ ಕುಂತಿತ್ತು ಬಾಣ ತೆಗದ ಬಗಲಾಗಿಂದು ಬಾಣ ತೆಗೆದು ನೋಡ್ಬೇಕಂದ್ರ ಬಾಣಲಿ ನೋಡ್ಬೇಕಂದ್ರೆ ತಾಯಿ ತರಿ ಹೆಸರು ದೇವರ ಹೆಸರು ತಗೊಂಡು ಬಾಣ ಬಿಲ್ಡಾಕೆ ತಡವಿಲ್ಲ ತಾಯಿ ತರಿ ಹೆಸರು ದೇವರ ಹೆಸರು ತಗೊಂಡು ಬಾಣ ಬಿಲ್ಡಾಕೆ ತಡವಿಲ್ಲ ಅದು ಬಾಣ ನೋಡ್ಬೇಕಂದ್ರೆ ಆ ಪಕ್ಷಿ ನೋಡ್ಬೇಕು ಎದಿ ಒಳಗೆ ಹೋಗಿ ಚುಸ್ತ್ರಿ ಎದಿ ಒಳಗೆ ನಡ್ಲಾಕೆ ತಡವಿಲ್ಲ ಪಡ ಪಡ ಪಡ ಪಡ ಪಡ ಅವತ್ತು ಆವಾಜ ಮಾಡಿ ಭೂಮಿಗೆ ಬಿತ್ತು ಆ ಪಾರ್ವ ಪಕ್ಷಿ ರಾಮಕರ್ತ ಪ್ರಾಣ ಹೋಯ್ತ್ರಿ ರಾಮಕರ್ತ ಪ್ರಾಣ ಹೋದ ಬಾಳಕ್ಕೆ ಸರ್ ಸರ ಬಂದ ಎಲ್ಲಿ ಆ ಚಕ್ರ ಕಟ್ಟಿದ ಐದು ಹೆಜ್ಜೆ ಎಣಸ್ಯಾರ ಏಳರಿ ಸೆರ್ಪಿನ ಬಲಿ ಬಂದ ಬರುವ ತನಕ ಟೈಮಿಗೆ ಆತನ ಟೈಮ್ ಚಲೋ ಇತ್ತು ಹಾವ ಇದ್ದಿದ ಅಡಿ ಒಳಗೆ ಮೈಲಾಕ ಹೋಗಿತ್ತು ಕ್ಷಣ ತಮ್ಮ ಬಂದ ಸರ್ ಸರ ಒಳಗೆ ನೋಡ್ಬೇಕಂದ್ರೆ ಹುತ್ತು ಮನುಷ್ಯನ ಎತ್ತರ ಆಗಿತ್ತು ತಲವಾರಿಯಿಂದ ಭೂಮಿ ಸಮಾನ ಮಾಡಿ ಏಳರಂಗಿ ಪರಿದ್ರೆ ತನ್ನ ಸದ್ಗಣ ಮಾಡಿಕೊಂಡ ಸದ್ಗಣ ಮಾಡಿಕೊಂಡು ನಾ ಧನ ಗಳಿಸ್ದಲ್ಲಂತ ಬಂದ ಆತ ನೋಡ್ಬೇಕಂದ್ರ ಅಣ್ಣನ ಬಲ್ಲಿ ಅಣ್ಣ ಆ ಪಕ್ಷಿ ಪ್ರಾಣ ಹೋಯ್ತು ಆ ಪಕ್ಷಿ ಪ್ರಾಣಿ ಹಾಂಗ ಹೋಗ್ಯದ ಹಾಂಗ ರಾಜ ರಾಜ ಗಣಪತಿ ಅವನ್ ಪ್ರಾಣ ಹೊಂಟೋಯ್ತು ನಮ್ಮ ಊರಿಗೆ ನೀರು ಹೋಗಿ ಇರ್ಬೇಕಣ್ಣ ನಡ್ರಿ ಊರಿಗೆ ಹೋಗಾರ ನಡಿ ಅಂತ ಇಬ್ಬರ ಅಣ್ಣ ತಮ್ಮದ ಯಾರ ಕೂಡಿ ಅಣ್ಣ ತಮ್ಮ ನೋಡ್ಬೇಕಂದ್ರೆ ಎದ್ದು ಒಬ್ಬರಿಗೊಬ್ಬರು ನೋಡ್ಬೇಕು ಮಾತಕತ್ತಿ ಆಡಿ ತನ್ನ ಊರಿಗೆ ತಾಯಿ ತಂದಿ ನನ್ನ ಮಕ್ಕಳು ಯಾವಾಗ ಬರ್ತಾರ ರಾಜ ರಾಜೂಸ್ ಪ್ರಾಣಸ್ ಅಂತ ತಾಯಿ ತಂದಿ ಹರಿ ನೋಡ್ಕೊತ ಕೂತಿರು ಇಬ್ಬರ ಮಕ್ಕಳು ಹೋಗಿ ತಾಯಿ ತಂದಿ ಪಾದ ನಮಸ್ಕಾರ ಮಾಡ್ಯಾರ ಅಮ್ಮ ನಿಮ್ದು ಆಶೀರ್ವಾದದಿಂದ ನಾವು ಜೊತೆ ಬಂದೆವು ಆ ಊರು ನೀರು ನಮ್ಮ ಊರಿಗೆ ತಂದೇವು ಅಂತ ತಂದಿ ಪಾದಕ್ಕೆ ನಮಸ್ಕಾರ ಮಾಡ್ಯಾರ ಮಾಡ್ಯಾರ ಅಮ್ಮ ನಿಮ್ದು ಆಶೀರ್ವಾದದಿಂದ ನಾವು ಜೊತೆ ಬಂದೆವು ಆ ಊರು ನೀರು ನಮ್ಮ ಊರಿಗೆ ತಂದೇವು ಅಂತ ತಂದಿ ಪಾದಕ್ಕೆ ನಮಸ್ಕಾರ ಮಾಡ್ಯಾರ ತಂದಿ ಪಾದಕ್ ಬಿಳಕಡವಿಲ್ಲ ತಂದಿ ಏನಾರು ತಂದಿ ಪಾದಕ್ ಬಿಳಕಡವಿಲ್ಲ ತಂದಿ ಏನಂತಾರ ಮಾತ ಕೇಳ ತಂದಿರ ಯಾ ನೀವು ಹೇಳಿದ ಪ್ರಕಾರ ನೋಡ್ರಿ ನಾ ಮಾಡ ಬಂದೀನಿ ನನಗ ಏನ್ ಬಕ್ಷಿಸ್ ಕೊಡ್ತೀರಿ ಏನ್ ಇನ್ನಮ್ ಕೊಡ್ತೀರಿ ಅಂದನ್ ಬೇಕೇ ಮಗ ನಾ ಹೇಳಿ ಪ್ರಮಾಣ ನೀ ನೌಕರಿ ಮಾಡ್ಕೊಂಡು ಬಂದಿದ್ದಿ ಒಳ್ಳೇದಾಯ್ತು ಇವತ್ತಿದು ಹರಿ ಸಿಂಹಾಸನ ತೆಗೆದ ಹೊಸ ಸಿಂಹಾಸನ ನಾನು ತಯಾರ ಮಾಡಿ ಅದೇ ಬೇಕ ರಾಜಪಟ್ಟ ಅಭಿಷೇಕ ಮಾಡಿಸ್ತ ಹಾಲ ತುಪ್ಪಲಿ ಗದಗಿ ತೊಳೆದ ಎರಡು ಮಕ್ಕಳಿಗೆ ಬಾದರು ನನ್ನ ಮಕ್ಕಳ ಈರು ಶೂರು ಮಕ್ಕಳವ ಅಂತ ಮಕ್ಕಳಿಗೆ ಊರಾಗ ಮೆರಣಿಗೆ ತೆಗೆದು ರಾಜ ದೊಡ್ಡವ ರಾಜ ರಾಜವಂಶ ರಾಜಕೀಯ ಕೊಟ್ಟಾರ ರಾಜ ಪ್ರಾಣವಂಶ ಪ್ರಧಾನಿ ನೌಕರಿ ಕೊಟ್ಟರು ಇಬ್ಬರ ಮಕ್ಕಳ ತಾಯಿ ತಂದಿ ಭೇಟಿ ಆಯ್ತು ಆ ತಾಯಿ ತಂದಿ ಮಕ್ಕಳಿಗೆ ಹಾಗ ಭೇಟಿ ಆಯ್ತು ಹಾಂಗ ನೋಡ್ಬೇಕಂದ್ರ ತಾಯಿ ತಂದಿ ಕೂಡಿ ಎರಡು ಮಕ್ಕಳು ನೋಡ್ಬೇಕಂದ್ರ ಆ ತಾಯಿ ತಂದಿ ಸೇವಾ ಮಾಡಕೋತ ಎಲ್ಲಿ ನೋಡ್ಬೇಕ ನೋಡ್ಬೇಕಂದ್ರ ಚಂಪಾವತಿ ಊರ ಒಳಗ ರಾಜಕೀಯ ಮಾಡಕತ್ತಿರೋದೆ ಬರೀ ಇಲ್ಲಿ ತನಕ ರಾಜ ರಾಜಾಂಶ ಪ್ರಾಣಾಂಶ ಗೊಂದಲಿಗರ ಕಥೆ ಕೇಳಿದ್ರಲ್ಲ, ಇದನ್ನ ಪ್ರಸ್ತುತಪಡಿಸಿದವರು ಕಲಾವಿದರಾದ ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತ ಸಂಗಡಿಗರು. ಈಗ ಕೃಷಿ ಹಾಡು.